ಹಾಯ್, ಆರ್ಬಿಐ ಹೇಳುತ್ತೆ ಜಾಣರಾಗಿರಿ ಜಾಗರೂಕರಾಗಿರಿ. ನಮಸ್ತೆ, ನಾನು ಹರಿಕಾ ಮಂಜುನಾಥ್. ಹೆಣ್ಣು ಮಕ್ಕಳು ಓದಿದ್ರೆ, ಹೆಣ್ಣು ಮಕ್ಕಳು ಎಜುಕೇಟ್ ಆದ್ರೆ ಕೇವಲ ಒಂದು ಮನೆ ಅಲ್ಲ, ತಾವು ಇರುವಂತ ಮನೆ ಮುಂದೆ ತಾವು ಹೋಗುವಂತ ಮನೆ ಎರಡು ಮನೆಗಳನ್ನ ಸುಧಾರಿಸ್ತಾರೆ, ಎರಡು ಮನೆಗಳನ್ನ ಎಜುಕೇಟ್ ಮಾಡ್ತಾರೆ. ಈ ಕಾರಣಕ್ಕೋಸ್ಕರ ಹೆಣ್ಣು ಮಕ್ಕಳು ಎಜುಕೇಟ್ ಆಗಬೇಕಾಗಿದೆ ಅಂತ ಹೇಳೋದು. ದಯವಿಟ್ಟು ಹೆಣ್ಣು ಮಕ್ಕಳನ್ನ ಎಜುಕೇಶನ್ ಇಂದ ವಂಚಿತರನ್ನಾಗಿ ಮಾಡಬೇಡಿ, ಅವರನ್ನ ಕರ್ಕೊಂಡು ಓದಿಸಿ. ಅದಕ್ಕೆ ನಿಮ್ಗೆ ನಾನೇ ಉದಾಹರಣೆ ಆಗಬಹುದೇನೋ ಅಂತ ಭಾವಿಸ್ತೀನಿ. ನಮಸ್ಕಾರ, ನಾನು ಕಲಾವಿದೆ ಶೋಭಾ ರಾಘವೇಂದ್ರ. ಮಗ ಹುಟ್ಟದ ಅಂದ್ರೆ ಅಷ್ಟು ಸಂಭ್ರಮ ಪಡ್ತಿರಲ್ಲ, ಮಗಳಾಗಿ ಯಾಕೆ ಬೇಡ ನಿಮಗೆ? ಬೇಡರಿ, ಹೆಣ್ಣು ಭ್ರೂಣ ಹತ್ಯೆ ನಿಲ್ಲಿಸಿ, ಸಮಾಜನ ಉಳಿಸಿ. ಹುಟ್ಟೋ ಮಗು ಯಾವ್ದಾದ್ರೇನಂತೆ, ಗಂಡು ಮಾಡೋ ಕೆಲಸಗಳನ್ನೆಲ್ಲ ಈಗ ಹೆಣ್ಣು ಮಾಡೇ ಮಾಡ್ತಾಳೆ. ಏನ್ರಲ್ಲಿ ಕಡಿಮೆ ಆಗಿದ್ದಾಳೆ ಹೇಳಿ? ಹೆಣ್ಣು ಗಂಡು ಎಷ್ಟು ಮುಖ್ಯನೋ ಹೆಣ್ಣು ಅಷ್ಟೇ ಮುಖ್ಯ. ಇದನ್ನ ತಿಳ್ಕೊಂಡು ಜನಗಳು ಮುಂದುವರಿಬೇಕು. ಅದು ಬಿಟ್ಟು ಅದು ಹೆಣ್ಣು ಭ್ರೂಣ ಹತ್ಯೆ ಮಾಡಬಾರದು, ಇಂಥವ್ರಿಗೆ ಸರಿಯಾದ ಶಿಕ್ಷೆ ಕೊಡಬೇಕು. ಭ್ರೂಣಲಿಂಗ ಪತ್ತೆ ಮಾಡುವುದು, ಪತ್ತೆಗೆ ಕೇಳುವುದು ಕಾನೂನು ಬಾಹಿರ. ಹೆಣ್ಣು ಭ್ರೂಣ ಹತ್ಯೆ ಶಿಕ್ಷಾರ್ಹ ಅಪರಾಧ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ. ನಮ್ಮ ಈ ಭಾಗದ ಜಿಲ್ಲೆಗಳಲ್ಲಿ ನಾಳಿನ ವಾತಾವರಣ ಹೆಂಗಿರಬಹುದಾಗಿದೆ ಅನ್ನೋದನ್ನ ನೋಡೋಣ. ಕಲಬುರಗಿ ಮತ್ತು ವಿಜಯಪುರ ಜಿಲ್ಲೆಗಳಲ್ಲಿ ಮಳೆಯಾಗುವ ಸಾಧ್ಯತೆಗಳು 25%, ಬೀದರ್ ಜಿಲ್ಲೆ ಒಳಗ 30%, ರಾಯಚೂರು, ಯಾದಗಿರಿ, ನೆರೆಯ ಸೊಲ್ಲಾಪುರ ಜಿಲ್ಲೆಗಳು ಅಲ್ಲದೆ ಝೈರಾಬಾದ್ ತಾಲೂಕಿನೊಳಗ 10%, ಕೊಪ್ಪಳ ಜಿಲ್ಲೆ ಒಳಗ 45%, ಬಳ್ಳಾರಿ ಜಿಲ್ಲೆ ಒಳಗ 50%, ಮತ್ತು ಬಾಗಲಕೋಟೆ ಜಿಲ್ಲೆ ಒಳಗ 35% ಅನ್ನುವಂತಹ ಸೂಚನೆಯನ್ನು ಹವಾಮಾನ ತಜ್ಞರು ನೀಡುತ್ತಾ ಇದ್ದಾರೆ. ಸೊಲ್ಲಾಪುರ ಮತ್ತು ರಾಯಚೂರು ಜಿಲ್ಲೆಗಳನ್ನು ಹೊರತುಪಡಿಸಿ ಬಹುತೇಕ ಎಲ್ಲ ಪ್ರದೇಶಗಳಲ್ಲಿ ಹಗುರವಾಗಿ ಮಳೆಯಾಗುವಂತಹ ಸಾಧ್ಯತೆಗಳದಾವ. ಈ ಮಳೆಗಳ ಜೊತೆಗೆ ಗುಡುಗು ಮಿಂಚುಗಳು ಇರಬಹುದಾಗಿದೆ. ಈ ಸೂಚನೆ ಗಮನಿಸಿ ತಾವು ತಮ್ಮ ಕೃಷಿ ಚಟುವಟಿಕೆಗಳನ್ನು ಮತ್ತು ನಿತ್ಯದ ಚಟುವಟಿಕೆಗಳನ್ನು ಹೊಂದಾಣಿಕೆ ಮಾಡಿಕೊಳ್ಳಬೇಕು. ಇದು ಈ ಹೊತ್ತಿನ ಮೇಘ ಸಂದೇಶ. ಉತ್ತರ ಧ್ರುವದಿ ದಕ್ಷಿಣ ಧ್ರುವಕು ತಜ್ಞವಾಣಿ. ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಔಷಧಿಗಳ ಆಗರ, ಬೆಟ್ಟದ ನೆಲ್ಲಿಯ ಸುಧಾರಿತ ಬೇಸಾಯ ಕ್ರಮಗಳು, ಈ ಕುರಿತು ಬಾಗಲಕೋಟೆಯ ತೋಟಗಾರಿಕಾ ವಿಜ್ಞಾನಗಳ ವಿಶ್ವವಿದ್ಯಾಲಯದ ಹಣ್ಣು ವಿಭಾಗದಲ್ಲಿ ಸಹಾಯಕ ಪ್ರಾಧ್ಯಾಪಕರಾಗಿ ಕಾರ್ಯನಿರ್ವಹಿಸುತ್ತಿರುವ ಡಾ ಆನಂದ್ ನಂಜಪ್ಪನವರ್ ಅವರಿಂದ ಮಾಹಿತಿಯನ್ನ ಕೇಳೋಣ. ಎಲ್ಲ ರೈತ ಬಾಂಧವರಿಗೆ ಶರಣು ಶರಣಾರ್ಥಿಗಳು. ನನ್ನ ಹೆಸರು ಡಾಕ್ಟರ್ ಆನಂದ್ ಕುರುಪಾದಪ್ಪ ನಂಜಪ್ಪನವರು ಅಂತ ಹೇಳಿ. ನಾನು ಸಹಾಯಕ ಪ್ರಾಧ್ಯಾಪಕ ಹಣ್ಣು ವಿಭಾಗದಲ್ಲಿ ಕಳೆದ 13 ವರ್ಷಗಳಿಂದ ತೋಟಗಾರಿಕೆ ವಿಜ್ಞಾನಗಳ ವಿಶ್ವವಿದ್ಯಾಲಯದಲ್ಲಿ ಬಾಗಲಕೋಟದಲ್ಲಿ ಕೆಲಸವನ್ನು ನಾನು ನಿರ್ವಹಿಸ್ತಾ ಇದ್ದೀನಿ. ಇವತ್ತಿನ ದಿವಸ ತಮಗೆಲ್ಲ ಗೊತ್ತಿದ್ದಂಗೆ ಒಂದು ಔಷಧಿಗಳ ಆಗರ, ಬೆಟ್ಟದ ನೆಲ್ಲಿ, ಇದರ ಒಂದು ಸುಧಾರಿತ ಬೇಸಾಯ ಕ್ರಮಗಳ ಬಗ್ಗೆ ತಮಗೆ ಮನವರಿಕೆ ಮಾಡಿಕೊಳ್ಳಿಕ್ಕೆ ಒಂದು ಇಷ್ಟಪಡ್ತೀನಿ. ತಮಗೆಲ್ಲ ಗೊತ್ತಿದೆ ಒಂದು ಬೆಟ್ಟದ ನೆಲ್ಲಿ ಇವತ್ತಿನ ದಿವಸ ಎಷ್ಟೊಂದು ಪ್ರಾಮುಖ್ಯತೆ ಪಡೆದಿದೆ ಅಂತ ಹೇಳಿ. ಕೊರೋನಾ ಟೈಮಲ್ಲಿ ನಾವು ಪ್ರತಿಯೊಬ್ಬರು ನಾವು ವಿಟಮಿನ್ ಸಿ ತೆಗೆದುಕೊಳ್ಬೇಕಂತ ಹೇಳಿ ಸುಮಾರು ಡಾಕ್ಟರ್ಸ್ ಎಲ್ಲ ವಿಟಮಿನ್ ಸಿಯನ್ನ ಸಪ್ಲಿಮೆಂಟ್ ಆಗಿ ಕೆಲವೊಂದು ಟ್ಯಾಬ್ಲೆಟ್ಸ್ಗಳನ್ನ ಕೊಡ್ತಾ ಹೋದ್ರು. ಆದರೆ ನಮ್ಮಲ್ಲಿರ್ತಕ್ಕಂಥ ಒಂದು ಔಷಧಿ ಆಗರವಾಗಿರ್ತಕ್ಕಂಥ ಈ ಬೆಟ್ಟದ ನೆಲ್ಲಿ ಏನಿದೆ ಅದರಲ್ಲಿ ಹೇರಳವಾಗಿ ನಮಗೆ ವಿಟಮಿನ್ ಸಿ ನಮಗೆ ದೊರಕ್ತಾ ಇದೆ. ಆದರೆ ಅದರ ಒಂದು ಉಪಯೋಗ ನಾವು ಅಷ್ಟೊಂದು ಮಾಡಿಕೊಳ್ತಾ ಇಲ್ಲ. ಆ ಹಿನ್ನೆಲೆಯಲ್ಲಿ ಇವತ್ತಿನ ದಿವಸ ನಾವು ಬೆಟ್ಟದ ನೆಲ್ಲಿನ ಯಾವ ರೀತಿಯಾಗಿ ನಾವು ಬೆಳೆಯಬೇಕು ಅನ್ನೋದ್ರ ಬಗ್ಗೆ ಸಂಕ್ಷಿಪ್ತವಾಗಿ ವಿವರಣೆ ಕೊಡಲಿಕ್ಕೆ ಇಷ್ಟಪಡ್ತೀನಿ. ತಮಗೆಲ್ಲ ಗೊತ್ತಿದೆ ಬೆಟ್ಟದ ನೆಲ್ಲಿ ಒಂದು ಗಿಡ ಉಪ್ಪುರ್ ಬೇಸಿ, ಅದ ಒಂದು ಕುಟುಂಬ, ಆದರೆ ಉಪ್ಪುರ್ ಬೇಸಿ ಕುಟುಂಬಕ್ಕೆ ಸೇರಿದಂತಹ ಒಂದು ಗಿಡ. ಆ ಒಂದು ಸಿ ಜೀವಸತ್ವವನ್ನು ಆಗರವಾಗಿ ಹೊಂದಿದ್ದು ಇದು ಸದಾ ಒಂದು ಹಸಿರು ಗಿಡಗಳ ಜಾತಿಗೆ ಸೇರಿದಂತ ಒಂದು ಗಿಡ ಅಂತ ನಾವು ಹೇಳ್ಬೋದು. ಇದನ್ನ ಸಸ್ಯಶಾಸ್ತ್ರೀಯವಾಗಿ ನಾವು ಎಂಬ್ಲಿಕಾ ಆಫಿಸಿನಾಲಿಸ್ ಅಂತೀವಿ. ಅದರಲ್ಲಿ ಇನ್ನೊಂದು ಎಂಬ್ಲಿಕಾ ಅಸಿಡಿಲೋಸ್ ಅಂತ ಕೂಡ ಬರುತ್ತೆ, ಕಡಗೋಲ್ ನೆಲ್ಲಿಕಾ ಅಂತಂದೇನೆ ನಾವು ಹೇಳ್ತಾ ಇದೀವಿ. ಈಗ ಬೆಟ್ಟ ನೆಲ್ಲಿಯಲ್ಲಿ ಅದಕ್ಕೆ ಇನ್ನೊಂದು ಜಾತಿಗೆ ಸೇರಿದಂತ ಕಡಗೋಲ್ ನೆಲ್ಲಿಕಾ ಅಂತಂದೇಳಿ, ಅದರಲ್ಲಿ ಕೂಡ ವಿಟಮಿನ್ ಸಿ ಹೇಳವಾಗಿ ಸಿಗುತ್ತೆ. ನಾವು ಸುತ್ತಮುತ್ತಲು ಕೆಲವೊಂದು ಮನೆಗಳಲ್ಲಿ ಒಂದ್ ಗಿಡ ಎರಡು ಗಿಡ ಈ ರೀತಿಯಾಗಿ ಕೂಡ ಹಲವಾರು ಮನೆಯಲ್ಲಿ ಕಂಡು ಬರ್ತಕ್ಕಂತ ಒಂದು ಹಣ್ಣಿನ ಗಿಡ ಅಂತಂದು ನಾವು ಹೇಳ್ಬೋದು. ಇದನ್ನ ಕೆಲವೊಮ್ಮೆ ಹಿಂದಿಯಲ್ಲಿ ಕೂಡ ಆಮ್ಲ ಮತ್ತು ಅಥವಾ ಆಮ್ಲಕ್ಕಿ ಅಂತಂದೇನು ಕೆಲವೊಮ್ಮೆ ಇದನ್ನ ಹೇಳ್ತಾರೆ. ಇಂಗ್ಲಿಷ್ ನಲ್ಲಿ ನಾವು ನೋಡಿದಾಗ ಇಂಡಿಯನ್ ಗೂಸ್ಬೆರಿ ಅಂತಂದು ಕರೀತಾರೆ. ಹಣ್ಣುಗಳು ತಮ್ಗೆಲ್ಲ ಗೊತ್ತಿದೆ ಗಡಸಾಗಿರುತ್ತೆ, ಹುಳಿಯಾಗಿರುತ್ತೆ, ತಾಜಾ ಹಣ್ಣು ಅಷ್ಟೊಂದು ತಿನ್ಲಿಕ್ಕೆ ಇಷ್ಟಪಡಲ್ಲ ನಾವು, ಯಾಕಂದ್ರೆ ತಾವೆಲ್ಲ ನೋಡಿದ್ರೆ ಸೇವಿಸಬೇಕಾದ್ರೆ ಒಂದ್ ಹಣ್ಣು ತಿನ್ನಕ್ಕೆ ನಮ್ಗೆ ಒದ್ದಾಡ್ತೀವಿ, ಬಹಳ ಕಷ್ಟಕರವಾಗಿ ನಾವು ಹಣ್ಣುಗಳನ್ನ ತಿಂತೀವಿ. ಅದೇ ನಾವು ಅಡಿಕೆ ರೂಪದಲ್ಲಿ ಸಂಸ್ಕರಣೆ ಮಾಡ್ಲಿ, ಜ್ಯೂಸ್ ಮಾಡ್ಲಿ ಅದಾಗ್ಲಿ, ಅಥವಾ ಅಡಿಕೆ ರೂಪದಲ್ಲಿ ಅವನು ಒಣಗಿಸ್ಬಿಟ್ಟು ಅದಕ್ಕೆ ಸ್ವಲ್ಪ ಹಿಂಗು ಉಪ್ಪು ಹಾಕೊಂಡು ತಿಂದಾಗ ನಮ್ಗೆ ಇನ್ನೂ ಚೆನ್ನಾಗಿ ತಿನ್ಬೇಕು ಅಂತಂದು ಅನ್ಸುತ್ತೆ. ಅದ್ರ ಜೊತೆಗೆ ನಾವು ಬೇರೆ ಬೇರೆ ಪದಾರ್ಥಗಳನ್ನು ಕೂಡ ಮಾಡಬಹುದು. ನಾವು ಇವತ್ತಿನ ದಿವಸ ಗುಳುಮ್ ಅಂತಂದು ಮಾಡ್ತೀವಿ, ಮಾರ್ಮಲೇಡ್ ಅಂತ ಮಾಡ್ತೀವಿ. ಈ ರೀತಿಯಾಗಿ ಹಲವಾರು ಪದಾರ್ಥಗಳನ್ನು ನಾವು ಮಾಡಿ ನೆಲ್ಲಿಕಾಯನ್ನು ಕೂಡ ನಾವು ತಿನ್ಬಹುದಾಗಿದೆ. ಇದು ಒಂದು ಒಟ್ಟಾರೆ ಹೇಳ್ಬೇಕಂದ್ರೆ ಪೋಷಕಾಂಶಗಳ ಒಂದು ಆಗರ, ಬಹಳ ಔಷಧಿ ಗುಣಗಳು ಹೊಂದಿದೆ. ಆ ಹಿನ್ನೆಲೆಯಲ್ಲಿ ಇದನ್ನ ಅಮೃತ ಫಲ ಅಂತಂದು ಕೂಡ ನಾವು ಬಹಳ ಸಲ ಕೇಳ್ತೀವಿ. ಇದರ ಹೊರತಾಗಿ ಕ್ಯಾಂಡಿ, ಚಿಪ್ಸ್, ಅನೇಕ ಶಕ್ತಿವರ್ಧಕಗಳನ್ನು ತಯಾರಕನ್ನ ನಾವು ನೆಲ್ಲಿಯಿಂದ ತಯಾರಿಸಬಹುದಾಗಿದೆ. ಅದರ ಒಂದು ಉಗಮ ಮತ್ತು ಹಂಚಿಕೆ ಅದಕ್ಕಿಂತ ಹೇಳಬೇಕಂತ ಪೂರ್ವದಲ್ಲಿ ಇನ್ನೂ ಸ್ವಲ್ಪ ವೈದ್ಯಕೀಯವಾಗಿ ಹೇಳಬೇಕಂತಂದ್ರೆ, ಇದು ಕೆಲವೊಂದು ಕಾಂತಿವರ್ಧಕಗಳನ್ನು ತಯಾರು ಮಾಡಲಿಕ್ಕೆ ಈಗ ಮಾರುಕಟ್ಟೆಯಲ್ಲಿ ಸಿಗ್ತಾವ. ಹಲವಾರು ಕಾಂತಿವರ್ಧಕಗಳಲ್ಲಿ ನಾವು ಬೆಟ್ಟದ ನೆಲ್ಲಿನ ಉಪಯೋಗಿಸ್ತೀವಿ. ಹಲವಾರು ಆಯುರ್ವೇದಿಕ ಔಷಧಿಗಳನ್ನು ತಯಾರು ಮಾಡಲಿಕ್ಕೆ ಕೂಡ ಇವತ್ತಿನ ದಿವಸ ಬೆಟ್ಟದಲ್ಲಿ ಒಂದು ಹಣ್ಣು ಇರಲೇಬೇಕು ಅಂತ ಅನ್ನೋ ಒಂದು ನಿಟ್ಟಿನಲ್ಲಿ ಇವತ್ತು ಬೆಟ್ಟದಲ್ಲಿನ ಉಪಯೋಗಿಸಲು ಮಾಡ್ತಾ ಇದೀವಿ. ಇದರಲ್ಲಿ ಅತಿ ಹೇಳವಾಗಿ ವಿಟಮಿನ್ ಸಿ ಜೀವಸತ್ವ ಇರುತ್ತೆ. ಆಯುರ್ವೇದ ಪದ್ಧತಿಯಲ್ಲಿ ಇದನ್ನ ಹೆಚ್ಚಾಗಿ ಬಳಸ್ತೀವಿ. ಆಯುರ್ವೇದದಲ್ಲಿ ತಮ್ಗೆ ಗೊತ್ತಿದ್ದಂಗೆ ಚ್ಯವನಪ್ರಾಶ್ ಇರ್ಬೋದು, ತ್ರಿಫಲಾ ಚೂರ್ಣ ಅಂತಂದು ಏನು ಮಾರ್ಕೆಟಲ್ಲಿ ಸಿಗ್ತಾ ಇದೆ, ಅಮೃತ ಕಲಶಗಳು, ಇವುಗಳ ಹಲವಾರು ತಾಳಿಕೆಯಲ್ಲಿ ನಾವು ಬೆಟ್ಟದಲ್ಲಿನ ಉಪಯೋಗಿಸ್ತೀವಿ. ಒಂದ್ ಚಮಚ ಒಂದು ನೆಲ್ಲಿ ರಸ ಅಥವಾ ಒಂದ್ ಚಮಚ ಜೇನುತುಪ್ಪದ ಮಿಶ್ರಣವನ್ನ ನಾವು ಸೇವಿಸೋದ್ರಿಂದ ಕೂಡ ಹಲವಾರು ತೊಂದರೆಗಳಾದ್ರೂ ಇರತಕ್ಕಂತ ಅಸ್ತಮಾ ಇರ್ಬೋದು, ಕ್ಷಯ ಇರ್ಬೋದು, ರಕ್ತಸ್ರಾವಗಳ ತೊಂದರೆಗಳಿರ್ಬೋದು, ಗಂಟ್ಲು ರೋಗಗಳಿರ್ಬೋದು, ಈ ಕೆಲವೊಂದು ವಿಟಮಿನ್ ಸಿ ತೊಂದರೆಗಳಿಂದ ಬರ್ತಕ್ಕಂತ ಸ್ಕರ್ವಿ ರೋಗಗಳಿರ್ಬೋದು, ಇತ್ತೀಚಿನ ದಿನಗಳಲ್ಲಿ ತಮಗೆಲ್ಲ ಗೊತ್ತಿದೆ ಮಧುಮೇಹ, ಸೊ ಇದು ಸಕ್ಕರೆ ಕಾಯಿಲೆ ಅಂತ ಏನ್ ಹೇಳ್ತೀವಿ, ಆ ಕಾಯಿಲೆಗಳನ್ನು ಗುಣಪಡಿಸೋದ್ರಲ್ಲಿ ಕೂಡ ಇದು ಗಮನೀಯವಾಗಿ ಒಂದು ಕೆಲಸವನ್ನು ಮಾಡ್ತದೆ ಅಂತ ಹೇಳ್ಬೋದು. ನೆನಪಿನ ಶಕ್ತಿ ಕುಂದುವಂತ ಒಂದು ಕೆಲವೊಂದು ತೊಂದರೆಗಳನ್ನು ಅನುಭವಿಸಿದಂತ ಪೇಷಂಟ್ ಗಳಲ್ಲಿ ಕೂಡ ಇದು ನೆನಪಿನ ಶಕ್ತಿ ಹೆಚ್ಚಿನ ಮಾಡಲಿಕ್ಕೆ ಕೂಡ ಒಂದು ಕಾರಣೀಭೂತವಾಗಿದೆ. ಕ್ಯಾನ್ಸರ್ ಇರ್ಬೋದು, ಕೆಲವೊಂದು ನರ ದೌರ್ಬಲ್ಯ ತೊಂದರೆಗಳಿರ್ಬೋದು, ಕೆಮ್ಮು, ನೆಗಡಿ, ಈ ತರದಂತ ಹಲವಾರು ತೊಂದರೆಗಳಲ್ಲಿ ನೆಲ್ಲಿಯನ್ನ ನಾವು ಉಪಯೋಗಿಸಬಹುದಾಗಿದೆ. ಅದನ್ನ ನೆಲ್ಲಿಯನ್ನು ಉಪಯೋಗಿಸೋದು ತಮ್ಗೆಲ್ಲ ಒಂದು ಟೇಬಲ್ ಸ್ಪೂನ್ ಅಥವಾ ನೆಲ್ಲಿನ ರಸನ ದಿನ ತೆಗೆದುಕೊಂಡ್ರು ಕೂಡ ಇದನ್ನ ಡೈರೆಕ್ಟ್ ಆಗಿ ತೆಗೆದುಕೊಳ್ಬಹುದು. ಅದನ್ನ ಬೇರೆ ಹಾಗಲಕಾಯಿ ಅಥವಾ ಬೇರೆ ಮಿಶ್ರಣಗಳ ಜೊತೆಗೆ ಕೂಡ ನಾವು ಅದನ್ನ ಸೇರಿಸಿ ದೇಹದಲ್ಲಿ ತೆಗೆದುಕೊಳ್ಳೋದ್ರಿಂದ ಕೂಡ ಇದು ಇನ್ಸುಲಿನ್ ಪ್ರಮಾಣವನ್ನು ಹೆಚ್ಚಿಗೆ ಪ್ರಚೋದಿಸುತ್ತೆ ಅಂತ ಅನ್ನೋ ಒಂದು ಹಲವಾರು ನಿದರ್ಶನಗಳು ಕೂಡ ಇವತ್ತಿನ ದಿವಸ ನಮ್ಮಲ್ಲಿ ಕಂಡು ಬರ್ತಾ ಇದೆ. ಇದು ಹೆಚ್ಚಾಗಿ ಎಲ್ಲಿಪ್ಪ ಅಂತ ಬೆಳೀತಾರೆ ಉಗಮ ಮತ್ತು ಇದರ ಹಂಚಿಕೆಯನ್ನು ನಾವು ನೋಡೋದಾದ್ರೆ, ಇದನ್ನ ಹೆಚ್ಚಾಗಿ ಭಾರತ ದೇಶದಲ್ಲಿ, ಭಾರತ ದೇಶ ಹೊರತಾಗಿ ಶ್ರೀಲಂಕಾ, ಕ್ಯೂಬಾ ಮತ್ತು ಹವಾಯಿ ಕೆಲವೊಂದು ಐಲ್ಯಾಂಡ್ಗಳಲ್ಲಿ, ಫ್ಲೋರಿಡಾ, ಇರಾನ್ ಮತ್ತು ಇರಾಕ್, ಜಾವಾ, ಟ್ರಿನಿಡಾಡ್, ಹಾಗೆ ನಮ್ಮ ಪಕ್ಕದ ಒಂದು ದೇಶಗಳಾದ ಕೆಲವೊಂದು ಪಾಕಿಸ್ತಾನ ಇರ್ಬೋದು, ಮಲೇಷ್ಯಾ ಇರ್ಬೋದು, ಚೀನಾ ಇರ್ಬೋದು, ಪನಾಮ ಮತ್ತು ಇತರ ದೇಶಗಳಲ್ಲಿ ಇದನ್ನ ಪ್ರಾಕೃತಿಕವಾಗಿ ಹೆಚ್ಚಾಗಿ ಇದನ್ನ ಕಂಡು ಬರುತ್ತೆ. ಇನ್ನು ಭಾರತ ದೇಶದಲ್ಲಿ ಇದನ್ನ ನೋಡೋದಾದ್ರೆ ಈಗ ರಾಜ್ಯಗಳಲ್ಲಿ ಉತ್ತರ ಪ್ರದೇಶ ಇರ್ಬೋದು ಅಥವಾ ಹಿಮಾಚಲ ಪ್ರದೇಶ ಇರ್ಬೋದು, ಅದರ ಇತ್ತೀಚಿನ ದಿನಗಳಲ್ಲಿ ಮಹಾರಾಷ್ಟ್ರ, ಗುಜರಾತ್, ರಾಜಸ್ಥಾನ, ಆಂಧ್ರಪ್ರದೇಶ, ಕರ್ನಾಟಕ, ತಮಿಳುನಾಡು, ಹರಿಯಾಣ, ಪಂಜಾಬ್, ಈ ತರನಾಗಿ ಈ ಬೆಳೆನ ಇತ್ತೀಚಿನ ದಿನಗಳಲ್ಲಿ ಹೆಚ್ಚಾಗಿ ಕೆಲವೊಂದು ಪ್ರಚಾರಾಂದೋಲನ ಮಾಡೋದ್ರ ಮುಖಾಂತರ ಕೂಡ ಇದರ ಒಂದು ಪ್ರೊಡಕ್ಷನ್ ಜಾಸ್ತಿ ಮಾಡುವಲ್ಲಿ ಕೆಲಸಗಳು ನಡೀತಾ ಇದೆ ಅಂದ್ರೆ ತಪ್ಪಾಗಲಾರದು. ಇನ್ನ ಇದನ್ನ ನೋಡ್ಬೇಕಾದ್ರೆ ಎಲ್ಲಿ ಬೆಳಿಬಹುದು, ಹವಾಗುಣ ಮತ್ತು ಇದರ ಮಣ್ಣು ಯಾವ ರೀತಿಯಾಗಿರ್ಬೇಕು ಅನ್ನೋದನ್ನ ನಾವು ನೋಡೋದಾದ್ರೆ, ಹವಾಗುಣ ಅಂತ ಬಂದಾಗ ಇದು ಒಂದು ಸಮಶೀತೋಷ್ಣವಾದ ಹಣ್ಣಿನ ಬೆಳೆ. ಸಮಶೀತೋಷ್ಣ ವಲಯಗಳು ಅಂತಂದು ಬರ್ತವೆ ನಮ್ಮ ಮೇಲ್ಗಡೆಯಿಂದ ಹಿಡ್ಕೊಂಡು ಬಂದ್ರೆ ರಾಜಸ್ಥಾನ, ಹರಿಯಾಣ, ಉತ್ತರ ಪ್ರದೇಶ ಸಮಶೀತೋಷ್ಣ ಉಷ್ಣ ವಲಯಗಳು ಕಂಡು ಬರ್ತಾ ಇದೆ. ಆ ಒಂದು ಭಾಗದಲ್ಲಿ ಸಮುದ್ರ ಮಟ್ಟದಿಂದ ಹೆಚ್ಚು ಕಡಿಮೆ 1800 meters ಎತ್ತರದವರೆಗೂ ನಾವು ಬೆಳೆಯಬಹುದು ಇದನ್ನ. ಸೊ ಇನ್ನು ಬಾಗಲಕೋಟೆ ಸುತ್ತಮುತ್ತಲು ಕೂಡ ನಾವು ಇದನ್ನ ಯಥೇಚ್ಛವಾಗಿ ಬೆಳೆಯಬಹುದು, ಯಾಕಂದ್ರೆ ಸಮುದ್ರ ಮಟ್ಟದಿಂದ ಕಡಿಮೆ 500-600 ಮೀನ್ ಸೀ ಲೆವೆಲ್ ಇರತಕ್ಕಂಥ ಪ್ರದೇಶಗಳಲ್ಲಿ ಇದನ್ನ ಚೆನ್ನಾಗಿ ಬೆಳೆಯಬಹುದು. ಆದರೆ ಅತಿ ಹೆಚ್ಚಾಗಿ 1800 meters ವರೆಗೂ ಎತ್ತರದ ಪ್ರದೇಶಗಳಲ್ಲಿ ಕೂಡ ನಾವು ಇದನ್ನ ಯಥೇಚ್ಛವಾಗಿ ಚೆನ್ನಾಗಿ ಬೆಳೆಯಬಹುದು ಅಂತಂದು ನಾವು ಅನ್ಕೊಂತೀವಿ. ಆದರೆ ಸರ್ವೇ ಸಾಮಾನ್ಯ ಒಂದು 500-800 millimeters ಮಳೆ ಬೀಳತಕ್ಕಂಥ ಪ್ರದೇಶಗಳನ್ನ ಇನ್ನು ಹೆಚ್ಚೆಚ್ಚವಾಗಿ ನಾವು ಬೆಳೆಯಬಹುದಾಗಿದೆ. ಇನ್ನು ಮಣ್ಣು ಬಂದಾಗ ಸರ್ವೇ ಸಾಮಾನ್ಯವಾಗಿ ಯಾವುದೇ ಹಣ್ಣಿನ ಬೆಳೆ ತೆಗೆದುಕೊಂಡ್ರು ಕೂಡ ನಾವು ಸರಿಯಾಗಿ ನೀರು ಬಸಿದು ಹೋಗತಕ್ಕಂಥ ಮಣ್ಣು ಇರಬೇಕು. ಅದರಲ್ಲಿ ಪ್ರಮುಖವಾಗಿ ಮರಳು ಮಿಶ್ರಿತ ಒಂದು ಗೋಡು ಮಣ್ಣು ಇದು ಬಹಳ ಅತ್ಯುತ್ತಮವಾದ್ದು. ಈ ಬೆಳೆನ ನಾನು ಕಂಡಂಗೆ ಇದು ಹೆಚ್ಚಾಗಿ ಎಲ್ಲಿ ವೇಸ್ಟ್ ಲ್ಯಾಂಡ್ ಅಂತಂದು ಹೇಳ್ತೀವಿ ನಾವು, ಎಲ್ಲ ವೇಸ್ಟ್ ಬರಡು ಭೂಮಿಗಳು ಇರ್ತಾವ, ಕೆಲವೊಮ್ಮೆ ಅಂತ ಬರಡು ಭೂಮಿ ಮತ್ತೆ ಕೆಲವೊಂದು ಕಬ್ಬು ಭೂಮಿಗಳು ಇರ್ತವೆ, ಅಂತಲ್ಲಿ ಕೂಡ ನಾವು ಇದನ್ನ ನೆಲ್ಲಿನ ಚೆನ್ನಾಗಿ ಬೆಳಿಬಹುದಾಗಿದೆ ಇವತ್ತಿನ ದಿವಸ. ಅದೇ ರೀತಿಯಾಗಿ ಕೆಲವೊಂದು ಸಾಧಾರಣ ತೇವ ಹಿಡಿದ್ರೆ ಕೆಲವು ಮರಳು ಮಿಶ್ರಿತ ಒಂದು ಜೇಡಿ ಮಣ್ಣುಗಳು ಅಂತ ಹೇಳ್ತೀವಿ, ಅವು ಕೂಡ ಇದಕ್ಕೆ ಬೆಳೆಯಲಿಕ್ಕೆ ಒಂದು ಯೋಗ್ಯ ಆಗಿದೆ. ಚೌಳು ಅಥವಾ ಕೆಲವೊಂದು ಕ್ಷಾರದ ಮಣ್ಣುಗಳಲ್ಲಿ ಕೂಡ ಇದನ್ನ ಚೆನ್ನಾಗಿ ಬೆಳಿಬಹುದು ಅನ್ನೋದಕ್ಕೂ ಕೂಡ ಹಲವಾರು ನಿದರ್ಶನ ಕೂಡ ಇದೆ. ಕಡಿಮೆ ಮಳೆಯಾಗುವ ಹಾಗೂ ಒಣ ಪ್ರದೇಶಗಳು ಏನಿದಾವೋ ಇದನ್ನು ಬೆಳೆಯೋದ್ರಿಂದ ಕಾಯಿ ಉದುರೋದು ಕಡಿಮೆ ಮಾಡಿ ಇದರ ಗುಣಮಟ್ಟವನ್ನ ನಾವು ಹೆಚ್ಚಿಸಬಹುದಾಗಿದೆ. ಈ ರೀತಿಯಾಗಿ ಒಟ್ಟಾರೆ ಹೇಳ್ಬೇಕಂದ್ರೆ ಇದನ್ನ ಡ್ರೈಲ್ಯಾಂಡ್ ಕ್ರಾಪ್ ಅಂತಂದನ್ನು ಕೂಡ ನಾವು ಕನ್ಸಿಡರ್ ಮಾಡ್ತೀವಿ, ಯಾಕಂದ್ರೆ ಉಷ್ಣವಲಯದ ಹಣ್ಣಿನ ಬೆಳೆ ಅಂತ ಹೇಳ್ತೀವಿ ಅಥವಾ ಡ್ರೈಲ್ಯಾಂಡ್ ಎಲ್ಲಿ ಮಳೆ ಆಶ್ರಿತ ಪ್ರದೇಶಗಳ ಕೆಲವೊಂದು ಏನ್ ಭಾಗಗಳಿದಾವೆ ಅಂತಲ್ಲಿ ಕೂಡ ನಾವು ಚೆನ್ನಾಗಿ ಹಣ್ಣಿನ ಬೆಳೆನ ಬೆಳೆಯಬಹುದಾಗಿದೆ. ಇನ್ನ ತಳಿಗಳು ತಮಗೆಲ್ಲ ಗೊತ್ತಿದ್ದಂಗೆ ಇದ್ರಲ್ಲಿ ಮೊದಲು ನಾವು ನೋಡಿದೀಗ ಹಳ್ಳಿಯಲ್ಲಿ ಎಲ್ಲ ಸರ್ವೆ ಸಾಮಾನ್ಯವಾಗಿ ಹಲವಾರು ತಳಿಗಳು ಹಲವಾರು ತೋಟದಲ್ಲಿ ಕಂಡು ಬರ್ತಾ ಇತ್ತು. ಅಲ್ಲೆಲ್ಲ ಸಣ್ಣ ಸಣ್ಣ ಕಾಯಿಗಳು ಬಿಡ್ತಾವೆ. ಇನ್ನೂವರೆಗೂ ಕೆಲವೊಂದು ತೋಟಗಳಲ್ಲಿ ನಾವು ಕಂಡು ಬರ್ತಾ ಇದ್ದೇವೆ, ಒಂದು 30 ವರ್ಷ 40 ವರ್ಷಗಳ ಗಿಡಗಳು. ಅಲ್ಲಿ ಏನಿರುತ್ತೆ ಅಂದ್ರೆ ನೋಡ್ಲಿಕ್ಕೆ ಚಿಕ್ಕ ಕಾಯಿಗಳು ಇರ್ತವೆ, ಆದ್ರೆ ಇತ್ತೀಚಿನ ದಿನಗಳಲ್ಲಿ ಈ ಕೆಲವೊಂದು ಅನ್ವೇಷಣೆ ಮುಖಾಂತರ ದೊಡ್ಡ ಕಾಯಿ ಆಗ್ತಕ್ಕಂತ ತಳಿಗಳನ್ನು ಕೂಡ ನಾವು ಇವತ್ತು ಮಾರುಕಟ್ಟೆಯಲ್ಲಿ ಬಿಡುಗಡೆಗೊಳ್ತೇವೆ. ಅದರಲ್ಲಿ ಪ್ರಮುಖವಾಗಿ ಹೇಳೋದಾದ್ರೆ ಬನಾರಸ್ ಅಂತ ಅಂದ್ಬಿಟ್ಟು, ಇದು ಬನಾರಸ್ ತಳಿ ಅಂತಂದು ಹೇಳ್ತೀವಿ. ಕೃಷ್ಣ ಅಂತ ಹೇಳ್ತೀವಿ, ಕಾಂಚನ, NA7 ಈ ರೀತಿಯಾಗಿ NA10 ಭವಾನಿ ಸಾಗರ ಮತ್ತೆ ಅದರ ಜೊತೆಗೆ ಕೃಷ್ಣ ಚಕಯ್ಯ, ಈಗ ಹಲವಾರು ಕೆಲವು ತರದ ತಳಿಗಳು ನಾವು ಇವತ್ತು ಈ ಒಂದು ಹಣ್ಣಿನ ಬೆಳೆಯಲ್ಲಿ ಬಿಡುಗಡೆಗೊಂಡಿದೆ. ಅದರಲ್ಲಿ ಪ್ರಮುಖವಾಗಿ ನಾ ಹೇಳಿದಂಗೆ ಬನಾರಸ್ ಪ್ರಮುಖವಾಗಿ ಅದು ಮೊದಲು ಒಂದು ಅಲ್ಪಾವಧಿ ತಳಿ, ಒಂದು ದೊಡ್ಡ ಗಾತ್ರದ ಹಣ್ಣುಗಳನ್ನು ಕೊಡುತ್ತೆ. ಒಂದು ಹಣ್ಣು ನೋಡಿದ್ರೆ ಮಧ್ಯಮ ಪ್ರಮಾಣದ ಒಂದು ನಾರನ್ನ ಹೊಂದಿರುತ್ತೆ. ಕ್ಯಾಂಡಿ ಮಾಡಲು ಬಹಳ ಸೂಕ್ತವಾಗಿರ್ತಕ್ಕಂಥ ತಳಿ ಅಂತ ಹೇಳ್ಬಹುದು. ದೊಡ್ಡ ಗಾತ್ರ ಈಗೆಲ್ಲ ಮಾರ್ಕೆಟಲ್ಲಿ ನಾನು ನೋಡಿದಾಗ ಸರ್ವಸಾಮಾನ್ಯ ಒಂದು 10-12 ಕಾಯಿ ಹಾಕಿದ್ರೆ 1 ಕೆಜಿವರೆಗೂ ತೂಗ್ತಕ್ಕಂಥ ಸೈಜ್ಗಳನ್ನು ಹೊಂದಿರತಕ್ಕಂಥ ತಳಿಗಳಿದಾವೆ. ಸರ್ವಸಾಮಾನ್ಯಗೆ ಈ ಒಂದು 35-40-50 ಗ್ರಾಂ ವರೆಗೂ ಕೂಡ ಒಂದೊಂದು ಹಣ್ಣಿನ ತೂಕ ಕಂಡು ಬರುತ್ತೆ. ಇನ್ನೊಂದು ಪ್ರಮುಖವಾದಂಥ ಕೃಷ್ಣ ತಳಿ ಅಂತ ಹೇಳ್ತೀವಿ, ಅದನ್ನ NA4 ಅಂತಾನು ಕೂಡ ನಾವು ಹೇಳೋದುಂಟು. ಇದು ಕೊಯ್ಲಿಗೆ ಬಹಳ ಬೇಗ ಬರ್ತಕ್ಕಂಥ ಒಂದು ಸರ್ವೆ ತಳಿಯಾಗಿದ್ದು ಒಂದು ಸಾಧಾರಣ ಒಂದು ದೊಡ್ಡ ಗಾತ್ರದ ಹಣ್ಣುಗಳನ್ನು ಕೊಡುತ್ತೆ. ಒಂದು ಹಣ್ಣಿನ ಹೊರಮೈ ನುಣುಪಾಗಿರುತ್ತೆ, ಹಳದಿ ಬಣ್ಣದಿಂದ ಕೂಡಿದ್ದಿರುತ್ತೆ, ತಿರುಳು ಸ್ವಲ್ಪ ಕೆಂಪು ಬಣ್ಣದಾಗಿರುತ್ತೆ, ಹಣ್ಣು ಹೆಚ್ಚು ನಾರಿಂದ ಕೂಡುತ್ತೆ. ಸೊ ಸರ್ವಸಾಮಾನ್ಯವಾಗಿ ನಾರು ಜಾಸ್ತಿ ಇರಬೇಕು. ಯಾವಾಗ ನಾವು ಉಪ್ಪಿನಕಾಯಿ ತಯಾರು ಮಾಡೋದಲ್ಲಿ ಅಥವಾ ಯಾವುದೇ ತರದಂತ ನಾರಿನ ಅಂಶ ಜಾಸ್ತಿ ಇದ್ರೆ ಯಾವಾಗಲೂ ಒಳ್ಳೆಯ ತಳಿ ಅಂತಂದ್ರೆ ಕೂಡ ಇದರಲ್ಲಿ ಗಮನಿಸಬಹುದು. ಅದರ ಜೊತೆಗೆ ಕಡಿಮೆ ರಸವನ್ನು ಹೊಂದಿರುತ್ತೆ, ಹೆಚ್ಚಿನ ಒಂದು ಸಿಹಿ ಜೀವಸತ್ವವನ್ನು ಒಳಗೊಂಡಿರ್ತಕ್ಕಂಥ ಒಂದು ತಳಿ ಇದು ಕೃಷ್ಣ ಅಂತಂದೇಳಿ. ಅದೇ ರೀತಿಗೆ ಒಂದು ಚಕಯ್ಯ ಅಂತಂದ್ರೆ ಕೂಡ ಇದು ಬಹಳ ಫೇಮಸ್ ಆಗಿರ್ತಕ್ಕಂಥ ತಳಿ ಅಂತ ಹೇಳ್ಬೋದು. ನಮ್ಮ ಭಾಗಕ್ಕೆ ಚೆನ್ನಾಗಿ ಒಕ್ಕೊಂಡು ಬರತಕ್ಕಂಥ ತಳಿ ಇದು. ಇದು ಬೇರೆ ತಳಿಗಳನ್ನು ಹೋಲಿಸಿದಾಗ ಕೊಯ್ಲಿಗೆ ಸ್ವಲ್ಪ ತಡವಾಗಿ ಬರತಕ್ಕಂಥ ತಳಿಯಾಗಿದೆ. ಗಿಡ ಸ್ವಲ್ಪ ಹರಡ್ಕೊಂಡಿರುತ್ತೆ, ಹೆಚ್ಚಾಗಿ ಹರಡ್ಕೊಂಡ ಸಂದರ್ಭದಲ್ಲಿ ಅದು ಮುರಿಯುವಂತ ಚಾನ್ಸಸ್ ಕೂಡ ಜಾಸ್ತಿ ಇರುತ್ತೆ. ಅದು ತಳಿಯಲ್ಲಿ ಕಂಡು ಬರ್ತಾ ಇದೆ, ಯಾವ ಗಿಡಗಳ ಬ್ರಾಂಚಸ್ಗಳು ಕೆಲವೊಮ್ಮೆ ಮುರಿದು ಬೀಳುವಂತ ಸಂದರ್ಭನೂ ಕೂಡ ಜಾಸ್ತಿ ಇರುತ್ತೆ. ಹೆಚ್ಚು ಹಣ್ಣುಗಳನ್ನ ಕೊಡ್ತಕ್ಕಂಥ ತಳಿ ಇದು. ನಾವು ನೋಡಿದಂಗೆ ಒಂದು ಗಿಡದಲ್ಲಿ ನಾವು ಸರ್ವಸಾಮಾನ್ಯ ದೊಡ್ಡ ಗಿಡ ಆಯ್ತಂದ್ರೆ 100-200 ಕೆಜಿವರೆಗೂ ನಾವು ತೂಕದ ಹಣ್ಣುಗಳನ್ನ ಎಕ್ಸ್ಪೆಕ್ಟ್ ಮಾಡಬಹುದು ಒಂದು ಗಿಡದಿಂದ. ಇದರಲ್ಲಿ ಕೂಡ ಸಾಧಾರಣವಾಗಿ ದೊಡ್ಡದಿರತಕ್ಕಂಥ ಹಣ್ಣು ಸಿಪ್ಪೆ ಮೇಲ್ಗಡೆ ನುಣುಪಾಗಿರುತ್ತೆ, ಹಳದಿ ಮಿಶ್ರಿತ ಹಸಿರು ಬಣ್ಣ ಹೊಂದಿರುತ್ತೆ, ತಿರುಳು ನಾರಿಂದ ಕುಡಿದು ಉಪ್ಪಿನಕಾಯಿ ಮತ್ತು ಇನ್ನಿತರ ಸಂಸ್ಕರಣಾ ಪದಾರ್ಥಗಳನ್ನು ತಯಾರು ಮಾಡಲಿಕ್ಕೆ ಬಹಳ ಶ್ರೇಷ್ಠವಾದಂಥ ತಳಿ ಅಂತಂದು ನಾವು ಈ ಚಕಯ್ಯನ್ನು ಹೇಳ್ಬೋದು. ಅದೇ ರೀತಿಗೆ ಇನ್ನೊಂದು ಇಂಪಾರ್ಟೆಂಟ್, ಇದು ಚಕಯ್ಯ ತಳಿಯಿಂದನೇ ಒಂದು ಇನ್ನೊಂದು ತಳಿ ಬಿಡುಗಡೆಗೊಂಡಿದೆ. ನಾವು ಅದನ್ನು ಕಾಂಚನ ಅಂತಂದು ಹೇಳ್ತೀವಿ, ನಾವು ಅದನ್ನ NA4 ಅಂತಾನು ಕೊಡೋದು ಕಾಂಚನ ಅಂತಂದು ಹೇಳ್ತೀವಿ. ಇದು ಚಕಯ್ಯದಲ್ಲೇ ಒಂದು ಚೆನ್ನಾಗಿರ್ತಕ್ಕಂಥ ಗಿಡಗಳಿಂದ ಯೋಗ್ಯವಾಗಿ ತಯಾರು ಮಾಡಿ ನಾವು ನೈಸರ್ಗಿಕವಾಗಿ ಈ ತಳಿಯನ್ನು ಅಭಿವೃದ್ಧಿಪಡಿಸಲಾಗಿದೆ. ಒಂದು ಮಧ್ಯಮ ಅವಧಿಯ ಹೆಚ್ಚು ಇಳುವರಿ ಕೊಡುವಂಥ ತಳಿ ಇದು ಕಾಂಚನ. ಹಣ್ಣುಗಳು ಮಧ್ಯಮ ಗಾತ್ರ ಹೊಂದಿದ್ದು ಸಿಪ್ಪೆ ಸ್ವಲ್ಪ ನುಣುಪಾಗಿರುತ್ತೆ ಮತ್ತು ಹಳದಿ ಮಿಶ್ರಿತ ಹಸಿರು ಬಣ್ಣ ಪಡೆದಿರುತ್ತೆ. ತಿರುಳಿನಿಂದ ಕುಡಿದು ಉಪ್ಪಿನಕಾಯಿ ಮತ್ತು ಇನ್ನಿತರ ಪದಾರ್ಥಗಳು ತಯಾರು ಮಾಡಲಿಕ್ಕೆ ಈ ತಳಿಯನ್ನು ಶಿಫಾರಸು ಮಾಡಲಾಗಿದೆ. ಈ ತಳಿಗಳ ಹೊರತಾಗಿ ಕೂಡ ನಾನು ಈಗಾಗಲೇ ಹೇಳ್ತಾ ಇದ್ದೆ ನಿಮಗೆ, ಇನ್ನೂ ಕೆಲವೊಂದು ತಳಿಗಳು ಫ್ರಾನ್ಸಿಸ್ ಅಂತಿದೆ, NA6 ಅಂತಿದೆ, NA7 ಅಂತ ಬರುತ್ತೆ, NA10 ಅಂತಿದೆ, ಭವಾನಿ ಸಾಗರ್ ಅಂತಿದೆ. ಇವುಗಳನ್ನು ಕೂಡ ಹಲವಾರು ಕೆಲವೊಂದು ರಾಜ್ಯಗಳಿಗೆ ಈ ತಳಿಗಳನ್ನ ಶಿಫಾರಸನ್ನು ಕೂಡ ನಾವು ಮಾಡಲಾಗಿದೆ. ಇನ್ನು ಬನಾರಸ್ ಮತ್ತು NA4 ಮತ್ತು NA10 ಈ ತಳಿಗಳು ಅಕ್ಟೋಬರ್ನಿಂದ ಹಿಡಿದು ನವೆಂಬರ್ ಮಧ್ಯದವರೆಗೆ ಕೊಯ್ಲಿಗೆ ಬರತಕ್ಕಂಥ ತಳಿಗಳಿವು. ಇನ್ನು ಫ್ರಾನ್ಸಿಸ್ ಮತ್ತು NA5 ಒಂದು ಕಾಂಚನ್ ಅಂತ ಏನು ಹೇಳ್ತೀವಿ, NA6 ಅಂತ ಹೇಳ್ತೀವಿ, NA7ಗಳು ಇವು ಸ್ವಲ್ಪ ಲೇಟಾಗಿ ಬರ್ತಕ್ಕಂಥ, ಅದು ಸರ್ವಸಾಮಾನ್ಯವಾಗಿ ನವೆಂಬರ್ ಇಂದ ಡಿಸೆಂಬರ್ ಮಧ್ಯದವರೆಗೆ ಇವು ಫಲವನ್ನು ಕೊಡ್ತಕ್ಕಂಥ ತಳಿಗಳು. ಇನ್ನು ಚಕಯ್ಯವನ್ನಾಗಲೇ ಮೊದಲೇ ಹೇಳಿದೆ, ತಳಿ ಲೇಟಾಗಿ ಬರ್ತಕ್ಕಂಥ ತಳಿ, ಹೀಗಾಗಿ ಅದು ಹೆಚ್ಚು ಕಡಿಮೆ ನಮಗೆ ಜನವರಿವರೆಗೂ ಕೂಡ ಫಲವನ್ನು ಕೊಡ್ತಕ್ಕಂಥ ತಳಿ ಅಂತಂದು ಹೇಳ್ಬೋದು. ನಾನು ತಳಿಗಳ ಬಗ್ಗೆ ನೋಡಿದಾಗ ನಮ್ಮ ಭಾಗಕ್ಕೆ ಬಹಳ ನಾನು ಅನ್ಕೊಂಡಿದ್ದು NA7 ಅಂತಂದೇನಿದೆ, ಚಕಯ್ಯ ಅಂತಂದೇನಿದೆ, ಈ ತಳಿಗಳು ಬಹಳ ಒಗ್ಗಿಕೊಂಡು ಚೆನ್ನಾಗಿ ಬೆಳೀತಾವ ಅಂತಂದು ನಾವು ಹೇಳ್ಬೋದು. ಇನ್ನು ಸಸ್ಯಾಭಿವೃದ್ಧಿ ಬಂದಾಗ ತಾವೆಲ್ಲ ಗೊತ್ತಿದೆ, ಸಸ್ಯಾಭಿವೃದ್ಧಿ ಮಾಡಲಿಕ್ಕೆ ಎರಡು ಪದ್ಧತಿ ಬರುತ್ತೆ, ಲಿಂಗ ಪದ್ಧತಿ ಮತ್ತು ನಿರ್ಲಿಂಗ ಪದ್ಧತಿ ಅಂತಂದು ಹೇಳ್ತೀವಿ. ಲಿಂಗ ಪದ್ಧತಿಯಲ್ಲಿ ಬೆಳೆದಾಗ ಏನಾಗುತ್ತೆ, ನಾವು ಬೀಜಗಳನ್ನು ಕೂಡ ತೆಗೆದುಕೊಂಡು ಬೀಜಗಳನ್ನು ನಾಟಿ ಮಾಡಿ ಹಾಕಿದ್ರು ಕೂಡ ನಾವು ಗಿಡಗಳು ಬರ್ತವೆ, ಆದರೆ ತಾಯಿ ಗಿಡಗಳನ್ನು ಅವು ಹೋಲೋದಿಲ್ಲ, ತಾಯಿ ಗಿಡಗಳಿಂದ ಸ್ವಲ್ಪ ಭಿನ್ನವಾಗಿರ್ತವೆ, ಇಳುವರಿ ಕಡಿಮೆ ಇರ್ಬೋದು, ಸೈಜ್ ಕಡಿಮೆ ಇರ್ಬೋದು. ಹೀಗಾಗಿ ನಾವು ಹೆಚ್ಚಾಗಿ ಮಾಡ್ತೀವಿ ಸಸ್ಯಾಭಿವೃದ್ಧಿನ ಇತ್ತೀಚಿನ ದಿನಗಳಲ್ಲಿ ನಿರ್ಲಿಂಗ ಪದ್ಧತಿಯಿಂದ ನಾವು ತಯಾರು ಮಾಡ್ತಕ್ಕಂಥದ್ದು, ನಿರ್ಲಿಂಗ ಪದ್ಧತಿಯಿಂದ ನಾವು ಗಿಡಗಳನ್ನ ಸಸ್ಯಾಭಿವೃದ್ಧಿ ಮಾಡ್ತಕ್ಕಂಥದ್ದು. ನಿರ್ಲಿಂಗ ಪದ್ಧತಿಯಲ್ಲಿ ಕಣ್ಣು ಹಾಕುವಂಥದ್ದು, ಉಂಗುರು ಆಕಾರದಲ್ಲಿ ಕಣ್ಣು ಹಾಕುವಂತ ಪದ್ಧತಿ ಇರ್ಬೋದು, ಅಥವಾ ವೆನಿಯರ್ ಕ್ರಾಫ್ಟಿಂಗ್ ಅಂತ ಹೇಳ್ತೇವೆ ನಾವು, ಕಸಿ ಮಾಡೋದ್ರ ಮುಖಾಂತರ ಮಾಡ್ತಕ್ಕಂಥ ಮೆದುಕಾಂಡ ಕಸಿ ಪದ್ಧತಿ ಅಂತ ಇರ್ಬೋದು. ಈ ರೀತಿಯಾಗಿ ಹಲವಾರು ಏನು ಪದ್ಧತಿಗಳಿಂದ ನಾವು ಮಾಡಬೇಕಾಗತ್ತೆ. ಆದರೆ ಒಂದು ಬಹಳ ಇಂಪಾರ್ಟೆಂಟ್ ಏನಂತಂದ್ರೆ, ನಾವು ಕಸಿ ಕಡ್ಡಿಗಳನ್ನು ಆಯ್ಕೆ ಮಾಡಿಕೊಂಡ ಸಂದರ್ಭದಲ್ಲಿ ಯಾವಾಗಲೂ ತಾಯಿ ಗಿಡ ಚೆನ್ನಾಗಿ ಬಿಡ್ತಾ ಇರಬೇಕು, ಯಾವಾಗಲೂ ವರ್ಷವಿಡೀ ಬಿಡ್ತಾ ಇರಬೇಕು, ರೆಗ್ಯುಲರ್ ಆಗಿ ಬಿಡ್ತಾ ಇರಬೇಕು, ಮತ್ತು ಹೆಚ್ಚಿನ ಒಂದು ಫಿಮೇಲ್ ಫ್ಲವರ್ಸ್ ಅಂತ ಏನು ಹೆಣ್ಣು ಹೂಗಳನ್ನು ಬಿಡ್ತಕ್ಕಂಥ ತಾಯಿ ಗಿಡಗಳು ಏನಿದಾವೋ ಅಂತ ಗಿಡಗಳನ್ನ ಏನು ಕಸಿ ಕಡ್ಡಿಗಳನ್ನ ಯಾವಾಗಲೂ ನಾವು ಆಯ್ಕೆ ಮಾಡ್ಕೋಬೇಕಾಗತ್ತೆ. ಸರ್ವಸಾಮಾನ್ಯವಾಗಿ ಕಸಿ ಮಾಡ್ಬೇಕಂದ್ರೆ ನಮಗೆ ಹೆಚ್ಚು ಕಡಿಮೆ ನಮ್ಮ ಜನವರಿ ಫೆಬ್ರವರಿ, ಯಾವಾಗ ಚಳಿಗಾಲ ಬಿಟ್ಟು ಯಾವಾಗ ಹೊಸ ಚಿಗುರು ಒಡಿಲಿಕ್ಕೆ ಪೂರ್ವದಲ್ಲಿ ನಾವು ಕಸಿ ಕಡ್ಡಿಗಳನ್ನ ತೆಗೆದುಕೊಳ್ಳೋದು ಬಹಳ ಸೂಕ್ತ. ಆ ಸಂದರ್ಭದಲ್ಲಿ ನಾವೇನಾದ್ರೂ ಮಾಡಿದಾಗ ನಮಗೆ ಒಂದು ಗ್ರಾಫ್ಟಿಂಗ್ ಸಕ್ಸಸ್ ರೇಟ್ ಏನೈತೆ ಅದು ಜಾಸ್ತಿ ಪ್ರಮಾಣದಲ್ಲಿ ಬರ್ತಾ ಅಂತ ಹೇಳ್ಬೋದು. ಸೊ ಗಿಡಗಳನ್ನ ನಾಟಿ ಮಾಡೋದ್ರ ಬಗ್ಗೆ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಈಗ ನಾಟಿ ಮಾಡ್ಬೇಕಂತಂದ್ರೆ ಯಾವಾಗಲೂ ತೋಟಗಳನ್ನ ಸಮವಾಗಿ ಒಂಥರ ಉತ್ತಿಬಿಟ್ಟು ಬೇಸಿಗೆಯಲ್ಲಿ ಭೂಮಿಯನ್ನ ಉಳುಮೆ ಮಾಡಬೇಕು. ಉಳುಮೆ ಮಾಡಿ ಆ ಸಂದರ್ಭದಲ್ಲಿ ನಾವು ಗುಂಡಿಗಳನ್ನ ತೆಗಿಬೇಕಾಗತ್ತೆ. ಬೇಸಿಗೆಯಲ್ಲಿ ಅಟ್ಲೀಸ್ಟ್ ಒಂದು 2 ತಿಂಗಳವರೆಗೂ ಗುಂಡಿಗಳನ್ನ ಬಿಸಿಲಿಗೆ ಒಡ್ಡಿ ನಂತರ ನಾಟಿ ಮಾಡ್ತಕ್ಕಂಥ ಪದ್ಧತಿ. ಸೊ ಹೀಗಾಗಿ ನಾವು ಸರ್ವಸಾಮಾನ್ಯವಾಗಿ ಗಿಡಗಳು ಚೆನ್ನಾಗಿರ್ಬೇಕು. ಯಾವಾಗಲೂ ನಾವು ಗಿಡಗಳ ಆಯ್ಕೆ ಕೂಡ ಬಹಳ ಇಂಪಾರ್ಟೆಂಟ್ ಇರುತ್ತೆ. ತಳಿಗಳನ್ನ ಆಯ್ಕೆ ಮಾಡಿದ್ರೆ ಗಿಡಗಳು ಕೂಡ ಅಟ್ಲೀಸ್ಟ್ ಕಸಿ ಮಾಡಿದ ಗಿಡಗಳು 3-4 ತಿಂಗಳು ಕಸಿ ಚೆನ್ನಾಗಿ ಕಟ್ಕೊಂಡಿರ್ಬೇಕು. ಅಂತ ಗಿಡಗಳನ್ನ ನೇರವಾಗಿ ಬೆಳಿತಕ್ಕಂತ ಗಿಡಗಳನ್ನ ಆಯ್ಕೆ ಮಾಡಿಕೊಂಡು ನಾವು ನಾಟಿ ಮಾಡಲಿಕ್ಕೆ ಉಪಯೋಗಿಸ್ಬೇಕು. ಸರ್ವಸಾಮಾನ್ಯವಾಗಿ ಗಿಡದ ಒಂದು ಆಯುಷ್ಯ 1-1.5 ವರ್ಷ ಇದ್ರೆ ಬಹಳ ಒಳ್ಳೇದು. ಸೊ ಅಂತ ಗಿಡಗಳನ್ನ ನಾವು ಆಯ್ಕೆ ಮಾಡಬೇಕು. ಪ್ಲಾಂಟಿಂಗ್ ಮಾಡೋದು ನಾವು ಯಾವಾಗಲೂ ನಾಟಿ ಮಾಡೋದು ಸರ್ವಸಾಮಾನ್ಯ ಜುಲೈ ಅಥವಾ ಆಗಸ್ಟ್ ಆ ತಿಂಗಳಲ್ಲಿ ನಾಟಿ ಮಾಡಬಹುದು. ಅದ್ರ ಹೊರತಾಗಿ ಕೂಡ ನಾವು ಇವನ್ ನೀರು ಯಥೇಚ್ಛವಾಗಿದೆಯಪ್ಪ ಅಂತ ಅನ್ನೋದಾದ್ರೂ ಕೂಡ ನಾವು ಮಾರ್ಚ್ ತಿಂಗಳಲ್ಲಿ ಕೂಡ ನಾವು ನಾಟಿ ಮಾಡಲಿಕ್ಕೆ ಯೋಗ್ಯ ಇದೆ ಅಂತಂದು ಹೇಳ್ಬೋದು. ಇನ್ನು ಕಸಿ ಕಟ್ಟಿದ ಗಿಡಗಳನ್ನು ನಾಟಿ ಮಾಡೋದಾದ್ರೆ ನಾವು 6x6 ಮೀಟರ್ ಅಥವಾ 6x4 ಮೀಟರ್ ಈ ರೀತಿಯಾಗಿ ಗಿಡದ ಸಾಲಿನ ಸಾಲಿಗೆ 6 ಮೀಟರ್, ಗಿಡದ ಗಿಡಕ್ಕೆ 6 ಮೀಟರ್ ಇರ್ಬೋದು ಅಥವಾ 4 ಮೀಟರ್, ಈ ತರ ಅಂತರದಲ್ಲಿ ನಾವು ಗಿಡಗಳನ್ನ ನಾಟಿ ಮಾಡಕೋಬೇಕೈತೆ. ಸೊ ನಾಟಿ ಮಾಡಕ್ಕಿಂತ ಪೂರ್ವದಲ್ಲಿ ಗುಂಡಿಗಳನ್ನು ಕೂಡ ಅಟ್ಲೀಸ್ಟ್ ಒಂದು 75 ಸೆಂಟಿಮೀಟರ್ ಆಳ ಅಗಲ ಏನೋ ಹೈಟ್ ಏನೇನು ಹೇಳ್ತೀವಿ ಆ ರೀತಿಯಾಗಿ ಗುಂಡಿಗಳನ್ನ ನಾವು ತೆಗೆದುಕೊಂಡು, ಗುಂಡಿ ತೆಗೆದಬೇಕಾದ್ರೂ ಕೂಡ ಬಹಳ ಇಂಪಾರ್ಟೆಂಟ್ ಏನಪ್ಪಾ ಅಂತಂದ್ರೆ ಮೇಲ್ಗಡೆ ಇರತಕ್ಕಂಥ ಮಣ್ಣನ್ನ ಸೈಡ್ಗೆ ಹಾಕೋಬೇಕು, ಕೆಳಗಡೆ ಇರತಕ್ಕಂಥ ಮಣ್ಣನ್ನ ಮೇಲ್ಗಡೆ ಅಂದ್ರೆ 1-1.5 ಅಡಿ ಏನ್ ಮಣ್ಣು ಇದೆ ಅದು ಯಾವಾಗಲೂ ಫಲವತ್ತತೆ ಇರತಕ್ಕಂಥ ಮಣ್ಣು, ಆ ಮಣ್ಣನ್ನ ಸೈಡ್ಗೆ ಹಾಕೋಬೇಕು. ಕೆಳಗಡೆ ಇರತಕ್ಕಂಥ ಮಣ್ಣನ್ನ ಕೂಡ ಒಂದು ಬದಿಯಲ್ಲಿ ಇಟ್ಕೋಬೇಕು. ಯಾವಾಗಲೂ ಗುಡ್ಡಿ ತುಂಬಕ್ಕಾದ್ರೆ ಮೇಲ್ಗಡೆ ಇರತಕ್ಕಂಥ ಮಣ್ಣನ್ನ ಮೊದಲು ತುಂಬಿಕೋಬೇಕು. ನಂತರ ಏನಿದೆಯಲ್ಲಪ್ಪ ಅದಕ್ಕೆ ಉಳಿಕಿದಂತ ಸುತ್ತಮುತ್ತ ಇರತಕ್ಕಂಥ ಮಣ್ಣನ್ನ ಶೇಖರಣೆ ಮಾಡಿ ಮಣ್ಣು ಮತ್ತು ಚೆನ್ನಾಗಿ ಕಳೆದಂಥ ಸಗಣಿ ಗೊಬ್ಬರ ಇರ್ಬೋದು ಅಥವಾ ವರ್ಮಿ ಕಾಂಪೋಸ್ಟ್ ಇರ್ಬೋದು, ಕೆಲವೊಂದು ಹಿಂಡಿಗಳನ್ನಿರ್ಬೋದು, ಇವುಗಳನ್ನೆಲ್ಲ ಮಿಶ್ರಣಗಳನ್ನ ನಾವು ಮಾಡಿಕೊಂಡು ಮೊದಲು ಗುಂಡಿಗಳನ್ನ ತುಂಬಿಕೊಳ್ಬೇಕಾಗುತ್ತೆ. ಇನ್ನು ಗುಂಡಿ ತುಂಬಕ್ಕಾದ್ರೂ ಕೂಡ ನಾವು ಕೆಲವೊಂದು ಈ ಸಗಣಿ ಗೊಬ್ಬರ ಕೊಟ್ಟಿಗೆ ಗೊಬ್ಬರ ತುಂಬುವಂತ ಪೂರ್ವದಲ್ಲಿ ಆ ಕೊಟ್ಟಿಗೆ ಗೊಬ್ಬರಕ್ಕೆ ಕೆಲವೊಂದು ಬಯಾಲಜಿಕಲ್ ಏಜೆಂಟ್ಸ್ ಎಲ್ಲ ಬರ್ತವೆ. ಇತ್ತೀಚಿನ ದಿನಗಳಲ್ಲಿ ಕೆಲವೊಂದು ನಮ್ಮ ಭೂಮಿಯಲ್ಲೆಲ್ಲ ನಶಿಸಿ ಹೋಗ್ಬಿಟ್ಟಿದೆ. ಹೀಗಾಗಿ ಈ ಟ್ರೈಕೋಡರ್ಮ ಸಿಡೋಮೋನಾಸ್ ವ್ಯಾಮ್ ಇರ್ಬೋದು ಅಥವಾ PSB ಸೊ ಫಾಸ್ಫೇಟ್ ಸಾಲಿಬೈಸಿಂಗ್ ಬ್ಯಾಕ್ಟೀರಿಯಾಗಳು ಇರ್ಬೋದು ಅಥವಾ ಪೊಟ್ಯಾಶ್ ಸಾಲಿಬೈಸಿಂಗ್ ಬ್ಯಾಕ್ಟೀರಿಯಾಗಳು ಈ ತರ ಅಂತ ಕೆಲವೊಂದು ಅಣುಜೀವಿಗಳು ಬಹಳ ರೀತಿಯಿಂದ ಗಿಡಗಳಿಗೆ ಪೋಷಕಾಂಶಗಳನ್ನು ಕೊಡುವಂತ ರೀತಿಯಲ್ಲಿ ಕೆಲಸಗಳನ್ನು ಮಾಡ್ತವೆ. ಒಟ್ಟಾರೆ ಭೂಮಿಯ ಒಂದು ಪೋಷಕಾಂಶವನ್ನು ಹೆಚ್ಚಿಗೆ ಮಾಡುವಂತ ಕಾರ್ಯದಲ್ಲಿ ತುಂಬಾ ಕೆಲಸ ಮಾಡ್ತವೆ. ಹೀಗಾಗಿ ಆ ಭೂಮಿಗೆ ಅಟ್ಲೀಸ್ಟ್ ಒಂದು 15 ದಿವಸ ಹಾಕುವಂತ ಪೂರ್ವದಲ್ಲಿ ಸಗಣಿ ಗೊಬ್ಬರದಲ್ಲಿ ಮಿಕ್ಸ್ ಮಾಡಿ ನಾವು ಭೂಮಿಗೆ ಸೇರಿಸಿ ಏನೋ ಗುಂಡಿಗಳಿಗೆ ಹಾಕೋದ್ರಿಂದ ಕೂಡ ಗಿಡಗಳು ಚೆನ್ನಾಗಿ ಬೆಳೀತಾವ ಅಂತಂದು ಹೇಳೋದ್ರಿಂದ ತೊಂದರೆ ಇಲ್ಲ. ಇನ್ನ ನಾಟಿ ಮಾಡಿದ ನಂತರ ಬಹಳ ಇಂಪಾರ್ಟೆಂಟ್ ಏನಪ್ಪಾ ಅಂದ್ರೆ ಗಿಡ ಸಣ್ಣ ಇರ್ತವೆ. ಒಂದು ನಾನು ಹುಡ್ಕೊಂಡದ್ದು ಅಂದ್ರೆ ಗಿಡಗಳು ದೊಡ್ಡ ಆಗೋವರೆಗೂ ಯಾವಾಗಲೂ ಬಹಳ ಬೇರು ಸಸಿಗಳಿಂದ ನಮಗೆ ಚಿಗುರುಗಳು ಒಡೆಯೋದು ಜಾಸ್ತಿ ಈ ಒಂದು ಬೆಟ್ಟದ ನೆಲೆಯಲ್ಲಿ. ಹೀಗಾಗಿ ಪ್ರತಿ ತಿಂಗಳಿಗೊಮ್ಮೆ ನಾವೇನು ಫ್ರೀಕ್ವೆಂಟ್ ಆಗಿ ವಿಸಿಟ್ ಮಾಡಿ ಅಡ್ಡಾಡಿ ಪ್ರತಿ ಗಿಡದಲ್ಲಿ ಕಸಿ ಭಾಗದಿಂದ ಬಿಟ್ಟು ಬೇರು ಸಸಿಗಳ ಮೇಲೆ ಬರ್ತಕ್ಕಂಥ ಚಿಗುರುಗಳನ್ನ ಕಾಲಕಾಲಕ್ಕೆ ನಾವು ತೆಗೀಬೇಕಾಗತ್ತೆ. ಕೇವಲ ಕಸಿ ಭಾಗದ ನಂತರ ಮೇಲ್ಗಡೆ ಏನು ಕಡ್ಡಿಗಳಿಂದ ಇದೆಯಲ್ಲ ಅದರಲ್ಲಿ ಬರ್ತಕ್ಕಂಥ ಚಿಗುರುಗಳನ್ನು ಮಾತ್ರ ನಾವು ಬೆಳೀಲಿಕ್ಕೆ ಅವಕಾಶ ಮಾಡಬೇಕು. ಸೊ ಈ ರೀತಿಯಾಗಿ ಬಿಟ್ಟಾಗ ಮಾತ್ರ ನಮಗೆ ಆಕ್ಚುಲಿ ಒರಿಜಿನಲ್ ಗಿಡಗಳು ಬರಲಿಕ್ಕೆ ಸಾಧ್ಯವಿದೆ. ಇದು ಒಂದು ಬಹಳ ಇಂಪಾರ್ಟೆಂಟ್. ಇನ್ನ ಟ್ರೈನಿಂಗ್ ಮತ್ತು ಪ್ರೂನಿಂಗ್, ಅದೇ ನೆಲ್ಲಿ ಗಿಡ ಒಂದು ಮಧ್ಯಮ ಎತ್ತರ ಬರುವ ಹಾಗೆ ಒಂದು ಬೆಳೆಸಬೇಕು. ಫಸ್ಟ್ ನೆಲ್ಲಿ ಗಿಡಗಳಿಗೆ ಉತ್ತಮವಾದ ಒಂದು ಹಂದರ ಹೊಂದಲು ಒಂದು ಎಳೆ ಗಿಡ ಫಸ್ಟ್ ಇನಿಷಿಯಲ್ ಸ್ಟೇಜ್ ಅಲ್ಲಿ ಗಿಡನ ನೇರವಾಗಿ ಬಿಟ್ಟುಕೊಂಡು 75 ಸೆಂಟಿಮೀಟರ್ 25 ಸೆಂಟಿಮೀಟರ್ ಕೆಳಗಡೆ ಯಾವುದೇ ಕೌಲುಗಳು ಒಡಿಲಾರ್ದಂಗೆ ನಾವು ನೋಡ್ಕೋಬೇಕಾಗುತ್ತೆ. 75 ಸೆಂಟಿಮೀಟರ್ ನಂತರ ಏನಿದೆಯಲ್ಲ ಅಟ್ಲೀಸ್ಟ್ ಒಂದು 3 ಕೌಲುಗಳನ್ನ ಚೆನ್ನಾಗಿ ಬರ್ತಕ್ಕಂಥ ಸ್ಟ್ರಾಂಗ್ ಇರತಕ್ಕಂಥ ಕೌಲುಗಳನ್ನ ನಾವು ಬಿಟ್ಕೋಬೇಕಾಗತ್ತೆ. ಬಿಟ್ಟು ಆಮೇಲೆ ನಂತರ ಏನಿದೆಯಲ್ಲ ಆ ಕೌಲು ಹೊಡೆದ ನಂತರ ಅವು ಏನು ಪ್ರೈಮರಿ ಬ್ರಾಂಚ್ ಅಂತೀವಿ ನಾವು, ಪ್ರೈಮರಿ ಆದ್ಮೇಲೆ ಅವುಗಳು ಕೂಡ ನಾವು ಚಾಟಿ ಮಾಡೋಕಾಗತ್ತೆ. ಅವು ಅಟ್ಲೀಸ್ಟ್ 2 ಪ್ರೈಮರಿ ಬ್ರಾಂಚ್ ಏನು 3 ಬಿಟ್ಟಿರ್ತೀವಿ ಅವನ್ನ 2 ಫೀಟ್ ಎತ್ತರವಾದಾಗ ಅವುಗಳನ್ನ 1 ಫೀಟ್ ಕಟ್ ಮಾಡಿ ಮತ್ತೆ ಅದರಿಂದ ಒಂದೊಂದು ಪ್ರತಿಯೊಂದು ಪ್ರೈಮರಿಯಲ್ಲಿ ಅಟ್ಲೀಸ್ಟ್ ಒಂದು 2-3 ಸೆಕೆಂಡರಿ ಶೂಟ್ಸ್ ಅಂತೀವಿ ನಾವು. ಆ ತರ ಶೂಟ್ಸ್ಗಳನ್ನ ಬೆಳವಣಿಗೆ ಮಾಡಬೇಕು. ಅದರ ನಂತರ ಮತ್ತೆ ಇನ್ನೊಂದ್ಸಲ ಸೆಕೆಂಡರಿ ಶೂಟ್ಸ್ ನ ಪ್ರೂನಿಂಗ್ ಮಾಡಿಕೊಂಡು ಮತ್ತೆ ಟೆರ್ಷರಿ ಶೂಟ್ಸ್ ಗಳನ್ನ ಮತ್ತೆ ಒಂದೊಂದು ಸೆಕೆಂಡರಿ ಮೇಲೆ ಎರಡರಿಂದ ಮೂರು ಈ ರೀತಿಯಾಗಿ ನಾವು ಬೇರೆ ಬೇರೆ ದಿಕ್ಕುಗಳಲ್ಲಿ ಗಿಡಗಳನ್ನ ಬೆಳೆಸ್ಕೊಂಡಾಗ ನಾವೇನಾಗುತ್ತೆ ಒಂದು ಕಂಪ್ಲೀಟ್ ಇನಿಷಿಯಲ್ ಸ್ಟ್ರಕ್ಚರ್ ಸಿಗುತ್ತೆ ನಮಗೆ, ಒಂದು ಅಂಬ್ರೆಲಾ ಸ್ಟ್ರಕ್ಚರ್ ಅಂತಂದು ಹೇಳ್ತೀವಿ. ಆ ರೀತಿಯಾಗಿ ಅಂಬ್ರೆಲಾ ಸ್ಟ್ರಕ್ಚರ್ ನಾವು ಮಾಡ್ಕೋಬೇಕಾಗುತ್ತೆ. ಅದು ಇನಿಷಿಯಲ್ ಮಾಡ್ತಕ್ಕಂಥ ಒಂದು ಬಹಳ ಇಂಪಾರ್ಟೆಂಟ್ ತರಬೇತಿ ಅಂತ ಹೇಳ್ಬೋದು. ಇನ್ನು ಗಿಡಗಳಿಗೆ ಗೊಬ್ಬರ ಮತ್ತು ಕೊಡೋದು ಬಹಳ ಇಂಪಾರ್ಟೆಂಟ್ ಇರುತ್ತೆ. ಮಣ್ಣಿನ ಪೋಷಕಾಂಶ ಮಟ್ಟ ಮತ್ತು ಗಿಡದ ವಯಸ್ಸು ಮತ್ತು ಉತ್ಪಾದನೆ ಎಷ್ಟು ಬರ್ತಾ ಇದೆ ಅದರ ಅನುಗುಣವಾಗಿ ನಾವು ಇವತ್ತು ದಿವಸ ಸಾವಯವ ಗೊಬ್ಬರ ಮತ್ತು ರಸಗೊಬ್ಬರಗಳನ್ನ ಕೊಡಬೇಕಾಗುತ್ತೆ. ಇನ್ನು ಕೊಟ್ಟಿಗೆ ಗೊಬ್ಬರ ಸರ್ವೇ ಸಾಮಾನ್ಯ ಒಂದನೇ ವರ್ಷ, ಎರಡನೇ ವರ್ಷ, ಮೂರನೇ ವರ್ಷ. ಒಂದನೇ ವರ್ಷ ನಾವು ಯಾವಾಗಲೂ ಸ್ವಲ್ಪ ಪ್ರಮಾಣದಲ್ಲಿ ಕೊಟ್ಟಿಗೆ ಗೊಬ್ಬರ ಕೊಡಬೇಕು, ಅಟ್ಲೀಸ್ಟ್ ಒಂದು 5 kg, 10 kg ಇನಿಷಿಯಲ್ ಸ್ಟೇಜ್. ನಂತರ ದಿನಗಳಲ್ಲಿ ಏನಿದೆ 4 ವರ್ಷ 5 ವರ್ಷ ಯಾವಾಗ ಕಾಯಿಗಳು ಬಿಡಲಿಕ್ಕೆ ಪ್ರಾರಂಭ ಆಗ್ತಾ ಇದೆ ಅದರ ನಂತರ ಒಂದು 20-25 kg ಗಿಡ ಹೆಂಗೆ ದೊಡ್ಡದಾಗುತ್ತೆ ಹೋದಂಗೆಲ್ಲ ನಾವು ಕೊಟ್ಟಿಗೆ ಗೊಬ್ಬರನ ಜಾಸ್ತಿ ಮಾಡ್ಕೊಂತ ಹೋಗಬೇಕಾಗುತ್ತೆ. ಕೊಟ್ಟಿಗೆ ಗೊಬ್ಬರ ಕೊಡೋದು ಕೂಡ ನಾವು ಬಹಳ ಇಂಪಾರ್ಟೆಂಟ್ ಏನಪ್ಪ ಅಂದ್ರೆ ಮಳೆಗಾಲ ಹಂತದಲ್ಲಿ ನಾವು ಕೊಟ್ಟಿಗೆ ಗೊಬ್ಬರನ ಕೊಡಬೇಕಾಗುತ್ತೆ. ಆ ಟೈಮಲ್ಲಿ ಅದಕ್ಕೆ ಯಥೇಚ್ಛ ಚೆನ್ನಾಗಿ ಗೊಬ್ಬರಗಳ ಅಂಶ ಸಿಗುತ್ತೆ ಅಂತಂದು ಹೇಳ್ಬೋದು. ಇನ್ನು ಅದೇ ರೀತಿಯಾಗಿ ಸಾರಜನಕ ಮತ್ತು ರಂಜಕ ಮತ್ತು ಪೊಟ್ಯಾಷಿಯಂ ಇವುಗಳನ್ನು ಕೂಡ ನಾವು ಕೊಡಲೇಬೇಕಾಗುತ್ತೆ. ಅದು ಪ್ರಮುಖವಾಗಿ ಇನಿಷಿಯಲ್ ಸ್ಟೇಜಲ್ಲಿ ನಾನು ಹೇಳಿದೆ 100 ಗ್ರಾಮ್ ಒಂದು 50 ಗ್ರಾಮ್ ರಂಜಕ, ಪೊಟ್ಯಾಷ್ ಒಂದು 100 ಗ್ರಾಮು. ಈ ಪ್ರಮಾಣವನ್ನು ಪ್ರತಿ ವರ್ಷ ನಾವು ಒಂದು ಸ್ವಲ್ಪ ಜಾಸ್ತಿ ಮಾಡ್ಕೊಂತ ಹೋಗಬೇಕಾಗತ್ತೆ. ಇನ್ನು ಸರ್ವೇಸಾಮಾನ್ಯವಾಗಿ ಒಂದು 10 ವರ್ಷದ ಗಿಡಗಳಿಗೆ 1 kg ಸಾರಜನಕ, ಒಂದು 500 ಗ್ರಾಮು ರಂಜಕ ಮತ್ತು ಪೊಟ್ಯಾಷ್ ಏನಿದೆ ಅಲ್ಲ ಒಂದು ಅದು ಕೂಡ 1 kg. ಈ ರೀತಿಯಾಗಿ ಒಂದು 10 ವರ್ಷದ ಗಿಡಗಳಿಗೆ ನಾವು ಕೊಡ್ತಾ ಹೋಗಬೇಕಾಗತ್ತೆ. ಒಂದನೇ ವರ್ಷ ಹೇಳಿದೆ 100 ಗ್ರಾಮ್ ಕೊಟ್ಟಿರ್ತಕ್ಕಂಥ ಸಾರಜನಕ ಪ್ರತಿ ವರ್ಷ ಅದು ದ್ವಿಗುಣ ಆಗಬೇಕು. ಎರಡನೇ ವರ್ಷ 200 ಗ್ರಾಮ್ ಆಗಬೇಕು, ಮೂರನೇ ವರ್ಷ 300 ಗ್ರಾಮ್ ಆಗಬೇಕು, ನಾಲ್ಕನೇ ವರ್ಷ 400 ಗ್ರಾಮು, ಐದನೇ ವರ್ಷ 500 ಗ್ರಾಮ್. ಆ ರೀತಿಯಾಗಿ ನಾವು ಕೊಡ್ತಕ್ಕಂಥ ಸಾರ್ವಜನಿಕ ಪ್ರಮಾಣವನ್ನ ಜಾಸ್ತಿ ಮಾಡ್ಕೊಂತ ಹೋಗೋದು. ಅದೇ ರೀತಿಯಾಗಿ ರಂಜಕನು ಕೂಡ ಅಷ್ಟೇ 55 ಗ್ರಾಮ್ ಜಾಸ್ತಿ ಮಾಡ್ಕೊಂತ ಹೋಗ್ತಾ ಇರೋದು, ಮತ್ತು ಪೊಟ್ಯಾಷನ್ ಕೂಡ 100 ಗ್ರಾಮ್ ಹೆಂಗ ಸಾರ್ವಜನಿಕ ಇದೆ ಅದೇ ರೀತಿಯಾಗಿ ನಾವು ಇದನ್ನು ಕೂಡ ನಾವು ಕೊಡುವಂತ ಹೋಗಬೇಕಾಗತ್ತೆ. ಇನ್ನು ಅದರ ಹೊರತಾಗಿ ಕೂಡ ಹೇಳೋದಾದ್ರೆ ಜನವರಿ ಮತ್ತು ಫೆಬ್ರವರಿ ತಿಂಗಳಲ್ಲಿ ಹೂ ಬಿಡೋದಕ್ಕಿಂತ ಮೊದಲು ನಾವು ಕೊಟ್ಟಿಗೆ ಗೊಬ್ಬರನ ಒಂದು ಪೂರ್ಣ ಪ್ರಮಾಣದಲ್ಲಿ ಕೊಡಬೇಕು. ಸಾರಜನಕ ಒಂದು 1/2 ಪ್ರಮಾಣ ಕೊಡೋದು, ಹಾಗೆ ರಂಜಕ ಮತ್ತು ಪೊಟ್ಯಾಷನ್ ಪೂರ್ಣ ಪ್ರಮಾಣದಲ್ಲಿ ಆ ಹಂತದಲ್ಲಿ ಕೊಡಬೇಕು. ಉಳಿದ 1/2 ಭಾಗವನ್ನು ಸಾರಜನಕನ ಜುಲೈ ಮತ್ತು ಆಗಸ್ಟ್ ತಿಂಗಳಲ್ಲಿ ನಾವು ಕೊಡ್ತಕ್ಕಂಥದ್ದು. ಸೊ ಈ ಕೊಡ್ತಕ್ಕಂಥ ಗೊಬ್ಬರನ ಕೂಡ ನಾವು ಡಿವೈಡ್ ಮಾಡ್ಕೋಬೇಕಾಗತ್ತೆ. ಅದು ಬಹಳ ಇಂಪಾರ್ಟೆಂಟ್, ಯಾಕಂದ್ರೆ ಹೂ ಬರತಕ್ಕಂಥ ಹಂತಲ್ಲೇ ಬಹಳ ಇಂಪಾರ್ಟೆಂಟ್ ಇರೋದ್ರಿಂದ ಕೊಟ್ಟಿಗೆ ಗೊಬ್ಬರನ ಆ ಟೈಮಲ್ಲಿ ಕೊಡಬೇಕಾಗತ್ತೆ. ಅದರ ಜೊತೆಗೆ ಕೆಲವೊಂದು ರಾಸಾಯನಿಕ ಗೊಬ್ಬರಗಳನ್ನು ಕೂಡ ಕೊಡುವಂತಕ್ಕಂಥದ್ದು. ಮತ್ತು ಇನ್ನು ಸೋಡಿಯಂ ಅಂಶ ಇರತಕ್ಕಂಥ ಕೆಲವೊಂದು ಭೂಮಿಗಳಿರ್ತವೆ, ಅಂತಲ್ಲಿ ರಾಸಾಯನಿಕ ಗೊಬ್ಬರ ಜೊತೆಗೆ 100 ಗ್ರಾಮ್ ಅಷ್ಟು ಬೋರಾಕ್ಸ್ ಕೊಡಬೇಕಾಗತ್ತೆ. ತಮಗೆಲ್ಲ ಗೊತ್ತಿದ್ದಂಗೆ ಇದರಲ್ಲಿ ಒಂದು ಮೇಜರ್ ಒಂದು ನೆಕ್ರೋಸಿಸ್ ಪ್ರಾಬ್ಲಮ್ ಬರುತ್ತೆ, ಕಪ್ಪು ಆಗ್ತಕ್ಕಂಥದ್ದು ಒಳಗಡೆ ಕಣ್ಣುಗಳಲ್ಲಿ ಕಪ್ಪು ನೆಕ್ರೋಸಿಸ್ ಅಂತ ಬರುತ್ತೆ. ಅದು ಕೆಲವೊಂದು ಬೋರಾನ್ ತೊಂದರೆಯಿಂದ ಬರ್ತಕ್ಕಂಥದ್ದು. ಅದಕ್ಕೆ ನಾವು ಸಪರೇಟ್ ಆಗಿ ಬೋರಾಕ್ಸ್ ಅನ್ನ ಕೆಲವೊಂದು 100 ಗ್ರಾಮ್ ಅಷ್ಟು ಬೋರಾಕ್ಸ್ ಅನ್ನು ಕೊಡ್ತಕ್ಕಂಥದ್ದು, ಜಿಂಕ್ ಸಲ್ಫೇಟು ಮತ್ತು ಕಾಪರ್ ಸಲ್ಫೇಟ್ಗಳನ್ನು ಗಿಡಗಳಿಗೆ ಕೊಡೋದ್ರಿಂದ ಕೂಡ ಗಿಡ ಸದೃಢವಾಗಿ ಬೆಳೀತಾವ್ ಅಂತ ಹೇಳ್ಬೋದು. ಅದ್ರ ಹೊರತಾಗಿ ಶೇಕಡಾ 1.4 ಅಷ್ಟು ಬೊರಾಕ್ಸ್ ಮತ್ತು ಜಿಂಕ್ ಸಲ್ಫೇಟ್ ಕಾಪರ್ ಸಲ್ಫೇಟ್ ಅನ್ನು ಸುಣ್ಣ ಜೊತೆಗೆ ಸಿಂಪಡಣೆ ಮಾಡೋದ್ರಿಂದ ಕೂಡ ನಾವು ಕೆಲವೊಮ್ಮೆ ಕಾಯಿ ಉದುರುವಂತ ಕಾಯಿ ಕಚ್ಚಿದ ನಂತರ ಕಾಯಿ ಉದುರುವಂತಹ ಸಂದರ್ಭ ಜಾಸ್ತಿ ಇರುತ್ತೆ. ಅದನ್ನು ಕಾಯಿ ಉದುರೋದನ್ನು ಕೂಡ ನಾವು ಕಡಿಮೆ ಮಾಡಲಿಕ್ಕೆ ಅನುಕೂಲ ಆಗುತ್ತೆ. ಅದ್ರ ಜೊತೆಗೆ ನೀರಾವರಿನೂ ಕೂಡ ಬಹಳ ಇಂಪಾರ್ಟೆಂಟ್ ಇರುತ್ತೆ. ಮಳೆ ಆಧಾರಿತ ಪ್ರದೇಶಗಳಲ್ಲಿ ಬೆಳೆಯಬಹುದು, ಅದನ್ನೇ ಮಳೆ ಮೇಲೆ ಕೂಡ ಬೆಳೆಯುತ್ತೆ. ಅದರ ಹೊರತಾಗಿ ಕೂಡ ಕೆಲವೊಂದು ಪ್ರಾರಂಭಿಕ ವರ್ಷಗಳಲ್ಲಿ ಅಟ್ಲೀಸ್ಟ್ ಒಣ ಬೇಸಿಗೆ ಇರತಕ್ಕಂಥ ಅವಧಿಗಳಲ್ಲಿ ಪರ್ಟಿಕ್ಯುಲರ್ಲಿ ನಾವು ಹೇಳೋದಾದ್ರೆ ಏಪ್ರಿಲ್ ಜೂನ್ ಆ ಹಂತದಲ್ಲಿ 10-15 ದಿನಗಳ ಅವಧಿಗೆ ಒಂದು ನೀರಾವರಿ ಸ್ವಲ್ಪ ಸೌಲಭ್ಯನ ನಾವು ಕಲ್ಪಿಸಬೇಕಾಗತ್ತೆ. ಮತ್ತೆ ಯಾವಾಗಲೂ ಹೂ ಬಿಡುವ ಸಮಯದಲ್ಲಿ ಒಂದು ನೀರು ಕೊಡಬಾರ್ದು ಅಂತ ಹೇಳ್ತೀವಿ, ಯಾಕಂದ್ರೆ ಆ ಟೈಮಲ್ಲಿ ನಾವೇನಾದ್ರೂ ನೀರು ಕೊಡೋದಾದ್ರೆ ಹೂಗಳು ಜಾಸ್ತಿ ಉದುರುವಂತಹ ಸಂದರ್ಭ ಜಾಸ್ತಿ ಇರುತ್ತೆ. ಹೂ ಹಚ್ಚಿದ ನಂತರ ನಾವು ಸರ್ವಸಾಮಾನ್ಯವಾಗಿ ಮಾರ್ಚ್ ಮತ್ತು ಏಪ್ರಿಲ್ ಮಧ್ಯಭಾಗದಲ್ಲಿ ಹೂ ಬಿಡೋದನ್ನ ನಾವು ಆ ಟೈಮಲ್ಲಿ ತಪ್ಪಿಸ್ಬೇಕು. ಸೊ ಅನೇಕ ಬಗೆಯ ನೀರಾವರಿ ಪದ್ಧತಿಗಳನ್ನ ನಾವು ಮಾಡ್ಕೋಬಹುದು, ಹನಿ ನೀರಾವರಿ ಮತ್ತು ಬೇರೆ ಬೇರೆ ಪದ್ಧತಿಗಳನ್ನು ಕೂಡ ನಾವು ಮಾಡ್ಕೋಬಹುದು. ಅದರ ಹೊರತಾಗಿ ಕೂಡ ಕೆಲವೊಮ್ಮೆ ಹೊದಿಕೆಗಳನ್ನು ಕೂಡ ಹಾಕೋದ್ರಿಂದ ಕೂಡ ಕೊಡ್ತಕ್ಕಂಥ ನೀರಿನ ಪ್ರಮಾಣವನ್ನು ಕಡಿಮೆ ಮಾಡಬಹುದು. ಹೊದಿಕೆಗಳಲ್ಲಿ ಸಾವಯವ ಹೊದಿಕೆ ಇರಬಹುದು ಅಥವಾ ಕೆಲವೊಂದು ಭತ್ತದ ಹುಲ್ಸಿರ್ಬೋದು, ಬಾಳೆಯಲ್ಲಿ ಇರ್ಬೋದು, ಕಬ್ಬಿನ ಹುಲ್ಲು ಇರ್ಬೋದು, ಈ ತರದಂತ ಕೆಲವೊಂದು ಬೇರಿನ ಬುಡಕ್ಕೆ ಹಾಕೋದ್ರಿಂದ ಕೂಡ ನಾವು ತೇವಾಂಶವನ್ನು ಹಿಡಿದು ಇಟ್ಕೊಳ್ಳುತ್ತೆ. ಹೀಗಾಗಿ ನೀರು ಕೊರತೆ ಕಂಡು ಬಂದರೂ ಕೂಡ ನಾವು ಹೊದಿಕೆಗಳ ಮುಖಾಂತರ ಕೆಲವೊಮ್ಮೆ ಕೊರತೆಯನ್ನು ನಾವು ನೀಗಿಸಬಹುದಾಗಿದೆ. ಇನ್ನು ಅಂತರ್ ಬೆಳೆಗಳನ್ನು ಕೂಡ ನಾವು ಬರೀಬಹುದು. ಅಟ್ಲೀಸ್ಟ್ ಒಂದು 3-4 ವರ್ಷ ಫಲ ಬಿಡುವ ಪೂರ್ವದಲ್ಲಿ ಏನಿದೆಯಲ್ಲ ಆ ಹಂತದಲ್ಲಿ ಏನಿದೆ ಆ ಟೈಮಲ್ಲಿ ನಾವು ಕೆಲವೊಂದು ಅಂತರ್ ಬೆಳೆಗಳನ್ನು ಕೂಡ ಮಾಡ್ಕೋಬಹುದು. ಸೀಬೆ ಇರ್ಬೋದು ಅಥವಾ ನಮ್ಮ ಏನು ಪೇರು ಹೇಳ್ತೀವಿ ನುಗ್ಗೆ, ಬಾರೆಹಣ್ಣು ಅಥವಾ ಕರೋಂಡ, ಕೆಲವೊಂದು ಏನು ಸಣ್ಣ ಗಿಡಗಳನ್ನ ಅಂತ ಹೇಳ್ತೀವಿ ಅಂತ ಗಿಡಗಳನ್ನ ನಾವು ಅಂತರ ಬೆಳೆಗಳಾಗಿ ನಾವು ಬೆಳಕೋಬಹುದಾಗಿದೆ. ಅದರ ಜೊತೆಗೆ ಕೆಲವೊಂದು ಔಷಧಿ ಸಸ್ಯಗಳು ಇದಾವೆ, ಔಷಧಗಳಂದ ಇರ್ಬೋದು, ನೆಲಬೇವು ಇರ್ಬೋದು, ಸರ್ಪಗಂಧ, ಲೋಳೆ ರಸ, ಈ ತರಂತ ತುಳಸಿ, ಈ ತರಂತ ಕೆಲವೊಂದು ಬೆಳೆಗಳನ್ನು ಕೂಡ, ತರಕಾರಿ ಬೆಳೆಗಳನ್ನು ಕೂಡ ನಾವು ಅಂತರ ಬೆಳೆಗಳಾಗಿ ಮಧ್ಯದಲ್ಲಿ ಬೆಳಕೋಬಹುದಾಗಿದೆ. ಇನ್ನು ಇದರ ಹೊರತಾಗಿ ಕೆಲವೊಂದು ಕೀಟ ಮತ್ತು ರೋಗಗಳನ್ನು ಹೇಳೋದಾದ್ರೆ ಇದಕ್ಕೆ ಪ್ರಮುಖವಾಗಿ ಬರ್ತಕ್ಕಂಥದ್ದು ತೊಗಟೆ ತಿನ್ನುವ ಹುಳು ಅಂತ ಹೇಳ್ತೀವಿ. ಇದು ಕೌಲುಗಳ ಮಧ್ಯೆ ಒಂದು ರಂಧ್ರ ಮಾಡಿ ಆ ತೊಗಟೆ ಕೊರಕ ಮಾಡ್ತಕ್ಕಂಥದ್ದು. ಇದರ ಒಂದು ನಿರ್ವಹಣೆಗಾಗಿ ನಾವು ಕೆಲವೊಂದು ಸಿಂಪಡಣೆಗಳನ್ನು ಕೂಡ ತೆಗೆದುಕೊಳ್ಬೇಕಾಗುತ್ತೆ. ಅದರಲ್ಲಿ ಬಂದು ಪ್ರಮುಖವಾಗಿ 1 ml ಮೊನೊಕ್ರೊಟೊಪಾಸ್ ಏನಿದೆ ಅಥವಾ ಅದಿಲ್ಲಾಂದ್ರೆ ಇಮಿಡಾಕ್ಲೋರ್ಪಿಡ್ 0.25 ಇಂದ 0.5 ml ವರೆಗೂ ಬೆರೆಸಿ ಒಂದು ಸಿಂಪಡಣೆ ಮಾಡೋದ್ರಿಂದ ಈ ತೊಗಟೆ ತಿನ್ನುವ ಹುಳನ ನಿಯಂತ್ರಣ ಮಾಡಬಹುದು. ಅದ್ರ ಜೊತೆಗೆ ಎಲೆ ತುಕ್ಕು ರೋಗ ಒಂದು ಅದೊಂದು ಬರುತ್ತೆ, ಅದನ್ನ ನಿರ್ವಹಣೆಗಾಗಿ .03 ಡೈಥೆನಿಯಂ 45 ಅಂತ ನೀರು ಮಾರ್ಕೆಟ್ ಸಿಗುತ್ತೆ. ಅಥವಾ ಸೆಪ್ಟೆಂಬರ್ ಮೊದಲ ವಾರ ಅಥವಾ 15 ದಿನಗಳ ನಂತರ ಒಂದು ಸಿಂಪಡಣೆ ಮಾಡೋದ್ರಿಂದ ಕೂಡ ನಾವು ಎಲೆ ತುಕ್ಕು ರೋಗವನ್ನು ಕೂಡ ನಿಯಂತ್ರಿಸಬಹುದು. ಕೆಲವೊಮ್ಮೆ ಹಣ್ಣು ಕೊಳೆಯೋದನ್ನು ಹೆಚ್ಚಾಗಿ ಕಂಡು ಬರಲ್ಲ, ಬಟ್ ಹಣ್ಣು ಕೊಳೆಯೋದನ್ನು ಕಂಡು ಬರೋದ್ರೆ ಸೋಡಿಯಂ ಕ್ಲೋರೈಡ್ ಅಲ್ಲಿ ಇವತ್ತು ನಾವು ಹಣ್ಣುಗಳನ್ನು ಕೂಡ ಉಪಚಾರ ಮಾಡಬೇಕಾಗುತ್ತೆ. ಇನ್ನು ಕೊನೆಯದಾಗಿ ಹೇಳ್ಬೇಕಂದ್ರೆ ಕೊಯ್ಲು ಮತ್ತು ಇಳುವರಿ ನೋಡಿದಾಗ ನಾಟಿ ಮಾಡಿದ ನಂತರ 4-5 ವರ್ಷಕ್ಕೆ ನಾವೇನು ಹೇಳಿದೆ ಕ್ರಾಫ್ಟಿಂಗ್ ಮಾಡಿದ ಹಚ್ಚಿದ ಗಿಡಗಳನ್ನು ನಾವೇನು ನೋಡಿದಾದ್ರೆ 4-5 ವರ್ಷದ ಗಿಡಗಳು ಯಾವಾಗಲೂ ಹಣ್ಣುಗಳನ್ನು ಕೊಡಲಿಕ್ಕೆ ಪ್ರಾರಂಭ ಆಗ್ತವೆ. ಕೊಯ್ಲಿ ಸಂದರ್ಭದಲ್ಲಿ ಬಹಳ ಇಂಪಾರ್ಟೆಂಟ್ ಏನಪ್ಪ ಅಂತಂದ್ರೆ ಅದರ ಒಂದು ಯಾವ ರೀತಿಯ ಕೊಯ್ಲು ಮಾಡಬೇಕು, ಯಾಕಂದ್ರೆ ಇದು ಕಂಪ್ಲೀಟ್ ಆಗಿ ಹೆಚ್ಚು ಕಡಿಮೆ ಹಳದಿ ಕಲರ್ ಇರುತ್ತೆ, ಆದ್ರೆ ಸ್ವಲ್ಪ ಹಳದಿ ಡಲ್ ಅಪಿಯರೆನ್ಸ್ ಬರಕ್ ಸ್ಟಾರ್ಟ್ ಆಗುತ್ತೆ. ಹಳದಿ ಕಲರ್ ಜಾಸ್ತಿಯಾಗಿ ಒಂದ್ ಸ್ವಲ್ಪ ಡಲ್ ಆಗಿ ಕಾಣುತ್ತೆ, ಒಳಗಡೆ ಇರತಕ್ಕಂಥ ಬೀಜ ಹಸಿರಲ್ದೆ ಒಂದ್ ಸ್ವಲ್ಪ ಬ್ರೌನ್ ಕಲರ್ ಬರುತ್ತೆ. ಆ ಹಂತದಲ್ಲಿ ನಾವು ಕೊಯ್ಲು ಮಾಡಿದಾಗ ಸರಿಯಾದ ಇರುತ್ತೆ. ಕೊಯ್ಲು ಮಾಡಬೇಕಾದ್ರೂ ಕೂಡ ಗಿಡಗಳನ್ನು ಹತ್ತಿಬಿಟ್ಟು ಕೊಯ್ಲಬೇಕಾಗುತ್ತೆ, ಯಾಕಂದ್ರೆ ನಾವೇನು ಉದುರಿಸೋ ಪ್ರಯತ್ನ ಮಾಡಿದ್ರೆ ಗಿಡಗಳಿಂದ ಡ್ಯಾಮೇಜ್ ಆಗುವಂತ ಸಾಧ್ಯತೆ ಜಾಸ್ತಿ ಇರುತ್ತೆ. ಹೀಗಾಗಿ ಅವನ್ನ ಮೇಲ್ಗಡೆ ಒಂದು ಏನಾದ್ರು ಕಟ್ಕೊಂಡು ಒಬ್ರು ಯಾರಾದ್ರೂ ಗಿಡಗಳನ್ನ ಏರಿ ಚಿಣಕಿ ಅಥವಾ ಏನಾದರೂ ಆಧಾರಗಳ ಮುಖಾಂತರ ನಾವು ಹಣ್ಣುಗಳನ್ನ ಕೊಯ್ಲು ಮಾಡಿ ನಾವು ಹಾನಿ ಆಗಲಾರ್ದಂಗೆ ಗಿಡಗಳನ್ನ ಕೊಯ್ಲು ಮಾಡಬೇಕಾಗುತ್ತೆ. ಹೆಚ್ಚು ಕಡಿಮೆ ಒಂದು ವರ್ಷದ ಒಂದು ಮರದಲ್ಲಿ ಹೆಚ್ಚು ಕಡಿಮೆ ಒಂದು 10 ವರ್ಷದ ಗಿಡ ನಾನು ಹೇಳಿದೆ ಆಗಲ್ಲ, 50 ರಿಂದ 70 ಕಿಲೋಗ್ರಾಂ. ಕೆಲವೊಮ್ಮೆ ಕೆಲವೊಂದು ಗಿಡಗಳು 100-150 ಕೆಜಿ ವರೆಗೂ ಕೊಟ್ಟಂತ ಹಲವಾರು ನಿದರ್ಶನಗಳು ಚೆನ್ನಾಗಿ ನಾವು ಮೇಂಟೈನ್ ಮಾಡಿದಾಗ ಕೂಡ ಬರ್ತಕ್ಕಂಥ ಸಂದರ್ಭ ಇರುತ್ತೆ. ಇದು ಒಟ್ಟಾರೆ ನಾವು ಹೇಳೋದಾದ್ರೆ ಒಂದು ಖರ್ಚು ವೆಚ್ಚ ನೋಡೋದಾದ್ರೆ ಕೂಡ ಇದು ಹೆಚ್ಚು ಕಡಿಮೆ ಒಂದು ಎಲ್ಲ ಮಾಡಲಿಕ್ಕೆ ಭೂಮಿ ಸಿದ್ಧತೆ ಇರ್ಬೋದು, ಸಸಿ ಇರ್ಬೋದು, ನಾಟಿ ಗೊಬ್ಬರ, ಅಂತರ್ಬೇಸಾಯ, ಕೊಯ್ಲು, ಸಂಸ್ಕರಣೆ ಎಲ್ಲ ಸೇರಿ ಒಂದು ಎಕರೆಗೆ ಏನಪ್ಪಾ ಅಂತಂದ್ರೆ ಒಂದು 40-50 ರೂಪಾಯಿ ಖರ್ಚು ಬರುತ್ತೆ ನಮಗೆ ಎಲ್ಲ ಸೇರಿಬಿಟ್ಟು. ಮತ್ತೆ ಇಳುವರಿ ನಮಗೆ 3-4 ವರ್ಷ ನಂತರ ಇಳುವರಿ ಬರ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಹೆಚ್ಚು ಕಡಿಮೆ ಒಂದು 1-2 ವರ್ಷ ಒಂದ್ ಸ್ವಲ್ಪ ಖರ್ಚು ತೆಗೆದು 1.5 ಲಕ್ಷ 2 ಲಕ್ಷ ಸೊ ನಮ್ ಖರ್ಚೆಲ್ಲ ತೆಗೆದು 1.5-2 ಲಕ್ಷ ನಾವು ಒಂದು ಪ್ರತಿ ಎಕರೆಗೆ ಉಳಿಸಬಹುದು ಅಂತಂದು ನಾ ಈ ಸಂದರ್ಭದಲ್ಲಿ ಹೇಳಿಕ್ಕೆ ಇಷ್ಟಪಡ್ತೇನೆ. ಹೆಚ್ಚಿನ ಮಾಹಿತಿಗಾಗಿ ತಾವೇನಾದ್ರೂ ಈ ಬೆಳೆ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿಯನ್ನ ತಿಳ್ಕೋಬೇಕು ಅನ್ನೋದು ತಮ್ಮಲ್ಲಿ ಏನಾದ್ರೂ ಇಷ್ಟ ಇದ್ರೆ ತಾವು ತೋಟಗಾರಿಕೆ ವಿಜ್ಞಾನಗಳ ವಿಶ್ವವಿದ್ಯಾಲಯ ಬಾಗಲಕೋಟಕ್ಕೆ ಆಗಮಿಸಿ ಇಲ್ಲಿ ಹಣ್ಣು ವಿಭಾಗ ಅಂತ ಇದೆ, ಅಲ್ಲಿ ನಾನಾದ್ರಿರ್ಬೋದು ಅಥವಾ ಬೇರೆ ಬೇರೆ ವಿಜ್ಞಾನಿಗಳು ಇರ್ತಾರೆ, ತಮಗೆ ಹೆಚ್ಚಿನ ಮಾಹಿತಿಯನ್ನು ಕೂಡ ಕೊಡ್ತಾರೆ ಅಂತ ಹೇಳಿ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೇನೆ. ನನ್ನ ಮೊಬೈಲ್ ನಂಬರ್ 9845320045. ಧನ್ಯವಾದಗಳು. ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಔಷಧಿಗಳ ಆಗರ ಬೆಟ್ಟದ ನೆಲ್ಲಿಯ ಸುಧಾರಿತ ಬೇಸಾಯ ಕ್ರಮಗಳು ಈ ಕುರಿತು ಬಾಗಲಕೋಟೆಯ ತೋಟಗಾರಿಕಾ ವಿಜ್ಞಾನಗಳ ವಿಶ್ವವಿದ್ಯಾಲಯದ ಹಣ್ಣು ವಿಭಾಗದಲ್ಲಿ ಸಹಾಯಕ ಪ್ರಾಧ್ಯಾಪಕರಾಗಿ ಕಾರ್ಯನಿರ್ವಹಿಸುತ್ತಿರುವ ಡಾ ಆನಂದ್ ನಂಜಪ್ಪನವರ್ ಅವರಿಂದ ಮಾಹಿತಿಯನ್ನ ಕೇಳೋಣ. ಈಗ ಮಿನಿ ಮಾಹಿತಿ. ಮಿನಿ ಮಾಹಿತಿ. ಕ್ಷಣದಲ್ಲಿ ಮಣ ಮಾಹಿತಿ. ಎಲ್ಲರಿಗೂ ನಮಸ್ಕಾರ. ಪ್ರಿಯ ವಿದ್ಯಾರ್ಥಿ ಮಿತ್ರರೇ, ನಾನು ಮಂಜುನಾಥತ್ತ ಹೈನು ವಿಜ್ಞಾನ ಮಹಾವಿದ್ಯಾಲಯದಲ್ಲಿ ಪ್ರಾಧ್ಯಾಪಕನಾಗಿ ಹಾಗೂ ಡೀನ್ ಆಗಿ ಕೆಲಸವನ್ನು ನಿರ್ವಹಿಸ್ತಾ ಇದ್ದೇನೆ. ನಮ್ಮದು ಕರ್ನಾಟಕ ಪಶುವೈದ್ಯಕೀಯ ಪಶು ಹಾಗೂ ಮೀನುಗಾರಿಕೆ ವಿಜ್ಞಾನಗಳ ವಿಶ್ವವಿದ್ಯಾಲಯ ಬೀದರ. ಇದರ ಒಂದು ಅಂಗಸಂಸ್ಥೆಯಾದ ಹೈನು ವಿಜ್ಞಾನ ಮಹಾವಿದ್ಯಾಲಯ. ವಿದ್ಯಾರ್ಥಿಗಳು ಇದರಲ್ಲಿ ಸೀಟ್ ಪಡ್ಕೋಬೇಕಂದ್ರೆ PCMB ಕೋರ್ಸ್ ಅನ್ನು ಮಾಡಿರಬೇಕು, ಮತ್ತೆ KE ಅವರು ನಡೆಸತಕ್ಕಂಥ ಕರ್ನಾಟಕ ಎಜುಕೇಶನ್ ಅಥಾರಿಟಿ ಅವರು ನಡೆಸತಕ್ಕಂಥ CET ಪರೀಕ್ಷೆಯಲ್ಲಿ ರ್ಯಾಂಕ್ ಅನ್ನು ಪಡೆದಿರಬೇಕು, ಮತ್ತೆ ಅಗ್ರಿಕಲ್ಚರ್ ಪ್ರಾಕ್ಟಿಕಲ್ ಟೆಸ್ಟ್ ಬರೀಬಹುದು. ಇದಕ್ಕೂ ಒಳ್ಳೆ ಒಂದು ಉತ್ತಮ ಅವಕಾಶ ಇದೆ. ಈ ಒಂದು ರ್ಯಾಂಕ್ ಎಲ್ಲ ಬಂದ ಮೇಲೆ ಫಾರಂ ಸೈನ್ಸ್ ಅಂತ ಹೋಗ್ಬಿಟ್ಟು ಅದರಲ್ಲಿ ನಾವು ಡೈರಿ ಸೈನ್ಸ್ ಅಂತ ನಾವು ಸೆಲೆಕ್ಟ್ ಮಾಡಬಹುದು. ಈ ಡೈರಿ ಸೈನ್ಸ್ ಕಾಲೇಜ್ ಅನ್ನೋದು ಕರ್ನಾಟಕದಲ್ಲಿ ಎರಡಿದಾವೆ, ಒಂದು ಡೈರಿ ಸೈನ್ಸ್ ಕಾಲೇಜ್ ಹೆಬ್ಬಾಳ ಬೆಂಗಳೂರು, ಇನ್ನೊಂದು ಡೈರಿ ಸೈನ್ಸ್ ಕಾಲೇಜ್ ಮಹಾಗೌಕ್ರಾಸ್ ಕಲಬುರಗಿ. ಇತ್ತೀಚೆಗೆ ಈ ICAR ಇಂದ ಡೈರಿ ಸೈನ್ಸ್ ಕಾಲೇಜ್ ಕಲಬುರಗಿ ಮತ್ತು ಬೆಂಗಳೂರು ಎರಡನ್ನೂ ಮಾನ್ಯತೆಯನ್ನು ಪಡೆದಿರುತ್ತದೆ. ಪ್ರಥಮ ಬಾರಿಗೆ ಹೈನು ವಿಜ್ಞಾನ ಮಹಾವಿದ್ಯಾಲಯ ಮಹಾಗಾವ್ಕಾಸ್ ಕಲಬುರಗಿ ಕಾಲೇಜು ICAR ಇಂದ ಮಾನ್ಯತೆಯನ್ನು ಪಡೆದಿರುತ್ತೆ ಎಂದು ಹೇಳೋದಕ್ಕೆ ನಾನು ಇಷ್ಟಪಡ್ತೀನಿ. ಯಾವುದೇ ರೀತಿಯ ಮಾಹಿತಿಗಾಗಿ KEA ವೆಬ್ಸೈಟ್ ಅನ್ನು ನೋಡಿ, ಮತ್ತೆ www.kvafsu.edu.in ಈ ವಿಶ್ವವಿದ್ಯಾಲಯದ ವೆಬ್ಸೈಟ್ ಅಲ್ಲಿ ನೀವು ಇನ್ಫಾರ್ಮೇಶನ್ ತಗೋಬಹುದು ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ನಾಗಮ್ಮ ಕೇಮುಲ್ಗೆ ಹಾಗೂ ಸಂಗಡಿಗರಿಂದ ಸಂಪ್ರದಾಯದ ಪದಗಳನ್ನು ಕೇಳೋಣ. ರೈತರ ಕೊಡೆ ನಗತ ತೊಟಲ ಕಟ್ಟಿ ಜಾಣಿ ಬಲದಾರುಡಿ ಕೇಳಲೆ ನಾರಿ ಜಾಣಿ ಬಲದಾರುಡಿ ಊರವರಗೊಂದು ದೇವೇಂದ್ರ ಗಿಡ ಹುಟ್ಟಿ ಊರವರಗೊಂದು ದೇವೇಂದ್ರ ಗಿಡ ಹುಟ್ಟಿ ರೈತರ ಕೂಡಿ ನಗತ ತೊಟ್ಟಲ ಕಟ್ಟಿ ಹೂವಿನ ಟೇರಲ್ಲೇನೆ ಕೇಳಲ್ಲೇನಾರಿ ಹೂವಿನ ಟೇರಲ್ಲೇನೆ ಎಡಗಾಲಿಂದಿರವಾದು ಲಂಗುಣಸಿ ಮೈಯಾದು ಎಡಗಾಲಿಂದಿರವಾದು ಲಂಗುಣಸಿ ಮೈಯಾದು ತನ್ನಟಿ ಲೊಟ್ಟೆದ ತಾಬೈಲಿಗೆ ತರವಾದು ಜಾಣಿ ಬಲ್ಲದಾರೊಡಿ ಕೇಳಲ್ಲೇನಾರಿ ಜಾಣಿ ಬಲ್ಲದಾರೊಡಿ ಎಡಗಾಲಿಲ್ಲಿರವಾದು ಲಂಗುಡಿಸಿ ಮೈಯಾದು ಎಡಗಾಲಿಲ್ಲಿರವಾದು ಲಂಗುಡಿಸಿ ಮೈಯಾದ ತನ್ನೊಟ್ಟಿ ಲೊಟ್ಟಿ ತಾಬೈಲಿ ತರವಾದು ಕೋಳಿಯ ಮರಿಯಲ್ಲೇನೆ ಕೇಳಲ್ಲೇನಾರಿ ಕೋಳಿಯ ಮರಿಯಲ್ಲೇನೆ ಬೀದಾಗ ಇರವಾದು ಬೂದಿಯ ಬುಕ್ಕದು ಬೀದಾಗ ಇರವಾದು ಬೂದಿಯ ಬುಕ್ಕದು ಆಳ ಮಕ್ಕಳಿಗೆಲ್ಲ ಅಳಸುತ್ತೆ ಕಳವಾದು ಜಾಣಿ ಬಲ್ಲದಾರೊಡಿ ಕೇಳಲ್ಲೇನಾರಿ ಜಾಣಿ ಬಲ್ಲದಾರೊಡಿ ಬೀದಾಗ ಇರವಾದು ಬೂದಿಯ ಬುಕ್ಕದು ಬೀದಾಗ ಇರವಾದು ಬೂದಿಯ ಬುಕ್ಕದ ಆಳ ಮಕ್ಕಳಿಗೆಲ್ಲ ಅಳಸುತ್ತೆ ಕಳವಾದು ತೇಳಿನ ಮರಿಯಲ್ಲೇನೆ ಕೇಳಲ್ಲೇನಾರಿ ತೇಳಿನ ಮರಿಯಲ್ಲೇನೆ ಬಾಯಿಲಿ ತಿನ್ನದು ಬೆನ್ನಿಲಿ ಕರದು ಬಾಯಿಲಿ ತಿನ್ನದು ಬೆನ್ನಿಲಿ ಕರದು ದಮ್ಮ ಹಾರು ಸರಸಿ ನೀರನ್ನು ಮುಗಿಯದು ಜಾಣಿ ಬಲ್ಲದಾರೊಡಿ ಕೇಳಲ್ಲೇನಾರಿ ಜಾಣಿ ಬಲ್ಲದಾರೊಡಿ ಬಾಯಿಲಿ ಬುಕ್ಕದು ಬೆನ್ನಿಲಿ ಕರದು ಬಾಯಿಲಿ ಬುಕ್ಕದು ಬೆನ್ನಿಲಿ ಕರದ ಬೆನ್ನಾರು ಸರಿ ನೀರನ್ನು ಮುಗಿಯದು ಸಾಣಿಯ ಕಲ್ಲಲೇನೆ ಕೇಳಲ್ಲೇನಾರಿ ಸಾಣಿಯ ಕಲ್ಲಲೇನೆ ಬೈಲಾಗ ಇರವಾದು ಬೆಟ್ಟಾಗಿ ಬೆಳೆಯದು ಬೈಲಾಗ ಇರವಾದು ಬೆಟ್ಟಾಗಿ ಬೆಳೆಯದು ಹೋಗನಾರರಿಗೆಲ್ಲ ಸೆರಗಿಡದು ಸೆಳೆಯದು ಜಾಣಿ ಬಲ್ಲದಾರೊಡಿ ಕೇಳಲ್ಲೇನಾರಿ ಜಾಣಿ ಬಲ್ಲದಾರೊಡಿ ಬೈಲಾಗ ಇರವಾದು ಬೆಟ್ಟಾಗಿ ಬೆಳೆಯದು ಬೈಲಾಗೆ ಇರವಾದು ಬೆಟ್ಟಾಗಿ ಬೆಳೆಯದ ಹೋಗನಾರರಿಗೆಲ್ಲ ಸೆರಗಿಡದು ಸೆಳೆಯದು ಉತ್ರಾಣಿ ಕಡ್ಡಲೇನೆ ಕೇಳಲ್ಲೇನಾರಿ ಉತ್ರಾಣಿ ಕಡ್ಡಲೇನೆ ತೊಟ್ಟದಾಗ ಇರವಾದು ಮಟ್ಟಿ ನೀರ ಮುಗಿಯದು ತೊಟ್ಟದಾಗ ಇರವಾದು ಮಟ್ಟಿ ನೀರ ಮುಗಿಯದು ತೋಟ ಮಾಡಣ್ಣಗೆ ಉಣವಲ್ಲೇ ಇರವಾದು ಜಾಣಿ ಬಲ್ಲದಾರೊಡಿ ಕೇಳಲ್ಲೇನಾರಿ ಜಾಣಿ ಬಲ್ಲದಾರೊಡಿ ತೋಟದಾಗ ಇರವಾದು ಮಟ್ಟಿ ನೀರ ಮುಗಿಯದು ತೋಟದಾಗ ಇರವಾದು ಮಟ್ಟಿ ನೀರ ಮುಗಿಯದ ತೋಟ ಮಾಡಣ್ಣನ ಉಣವಲ್ದೇ ಇರವಾದು ಉಡಲ ಕಾಯಲೇನೆ ಕೇಳಲ್ಲೆ ನಾರಿ ಅವಡಲ ಕಾಯಲೇನೆ, ಕೇಳಲ್ಲೆ ನಾರಿ ಅವಡಲ ಕಾಯಲೇನೆ. ನಾಗಮ್ಮ ಕೇಮುಲ್ಗೆ ಹಾಗೂ ಸಂಗಡಿಗರಿಂದ ಸಂಪ್ರದಾಯದ ಪದ ಕೇಳಿದ್ರಿ. ಈಗ ಮತ್ತೊಮ್ಮೆ ನಿತ್ಯ ಮೇಘ ಸಂದೇಶ ಕೇಳೋಣಂತ. ನಮ್ಮ ಈ ಭಾಗದ ಜಿಲ್ಲೆಗಳಲ್ಲಿ ನಾಳಿನ ವಾತಾವರಣ ಹೆಂಗಿರಬಹುದಾಗದ ಅನ್ನೋದನ್ನ ನೋಡೋಣಂತ. ಕಲಬುರಗಿ ಮತ್ತು ವಿಜಯಪುರ ಜಿಲ್ಲೆಗಳಲ್ಲಿ ಮಳೆಯಾಗುವ ಸಾಧ್ಯತೆಗಳು 25%, ಬೀದರ್ ಜಿಲ್ಲೆ ಒಳಗ 30%, ರಾಯಚೂರು, ಯಾದಗಿರಿ, ನೆರೆಯ ಸೊಲ್ಲಾಪುರ ಜಿಲ್ಲೆಗಳು ಅಲ್ಲದೆ ಝೈರಾಬಾದ್ ತಾಲೂಕಿನೊಳಗ 10%, ಕೊಪ್ಪಳ ಜಿಲ್ಲೆ ಒಳಗ 45%, ಬಳ್ಳಾರಿ ಜಿಲ್ಲೆ ಒಳಗ 50%, ಮತ್ತು ಬಾಗಲಕೋಟೆ ಜಿಲ್ಲೆ ಒಳಗ 35% ಅನ್ನುವಂತಹ ಸೂಚನೆಯನ್ನು ಹವಾಮಾನ ತಜ್ಞರು ನೀಡ್ತಾ ಇದ್ದಾರೆ. ಸೊಲ್ಲಾಪುರ ಮತ್ತು ರಾಯಚೂರು ಜಿಲ್ಲೆಗಳನ್ನು ಹೊರತುಪಡಿಸಿ ಬಹುತೇಕ ಎಲ್ಲ ಪ್ರದೇಶಗಳಲ್ಲಿ ಹಗುರವಾಗಿ ಮಳೆಯಾಗುವಂತಹ ಸಾಧ್ಯತೆಗಳಾದವ. ಈ ಮಳೆಗಳ ಜೊತೆಗೆ ಗುಡುಗು ಮಿಂಚುಗಳು ಇರಬಹುದಾಗಿದೆ. ಈ ಸೂಚನೆ ಗಮನಿಸಿ ತಾವು ತಮ್ಮ ಕೃಷಿ ಚಟುವಟಿಕೆಗಳನ್ನು ಮತ್ತು ನಿತ್ಯದ ಚಟುವಟಿಕೆಗಳನ್ನು ಹೊಂದಾಣಿಕೆ ಮಾಡಿಕೊಳ್ಬೇಕು. ಇದು ಈ ಹೊತ್ತಿನ ಮೇಘ ಸಂದೇಶ. ನಾಗಮ್ಮ ಕೇಮುಲ್ಗೆ ಹಾಗೂ ಸಂಗಡಿಗರಿಂದ ಇನ್ನೊಂದು ಸಂಪ್ರದಾಯದ ಪದ. ಕೊಡಿಯುಲ ಕೊಯ್ಲಾಕ ಕುಡಗಿಲ ಇಲ್ಲ ಪುರಪುರ ಮಜೆಗೆ ಕುಡಿಬೇಕಂತ, ಪುರಪುರ ಮಜೆಗೆ ಸುರಿಬೇಕಂತ, ಪುರಪುರ ಮಜೆಗೆ ಸುರಿಬೇಕಂತ.